ಕೆಲವೊಬ್ರು 10-20-50-100 ಹಂದಿಗಳನ್ನು ಸಾಕೊಂಡು ಆ ಮೂಲಕ ಈ ಕ್ಷೇತ್ರದಲ್ಲಿ ಇತರರಿಗಿಂತ ವಿಶೇಷವಾಗಿ ತೊಡಸ್ಕೊಳ್ಳೋದಿದೆ. ಇವತ್ತು ನಾವು ಮಾತನಾಡಿಸಿದ್ವಿ ಕುಶಾಲನಗರ ತಾಲೂಕು ಬಳ್ಳೂರಿನ ಎಂ ಅಭಿಷೇಕ್ ಅವರನ್ನು. ಬಿ ಕಾಂ ಮಾಡಿಕೊಂಡು MFA ಮಾಸ್ಟರ್ ಆಫ್ ಫೈನಾನ್ಸ್ ಆ್ಯಂಡ್ ಅಕೌಂಟ್ಸ್ ಈ ಒಂದು ವ್ಯಾಸಂಗದ ಬಳಿಕ 2016 ಹಂದಿ ಸಾಕಾಣಿಕೆಗೆ ಕೈ ಹಾಕಿದರು ಅಭಿಷೇಕ್. ಅವರು ಸಾಗಿರುವ ದಾರಿಯನ್ನು ಇವತ್ತು ಪರಿಚಯಿಸ್ತಿದ್ದೀವಿ. ಅಭಿಷೇಕ್ ಹೇಳಿ, ಬೆಂಗಳೂರಿನಲ್ಲಿ ಏನು ಮಾಡ್ತಾ ಇದ್ದೀರಿ ಮತ್ತು ಹೇಗೆ ಕೆಲಸ ಸಾಕ್ತಾ ಇದ್ವು, ಇಲ್ಲಿಗೆ ಯಾಕೆ ಬಂದ್ರಿ, ಹೇಗೆ ಬಂದ್ರಿ? ಬೆಂಗಳೂರಲ್ಲಿ ನಾನು ಸ್ಟಡಿ ಕಂಪ್ಲೀಟ್ ಮಾಡಾದ್ಮೇಲೆ ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ದೆ. ರಿಯಲ್ ಎಸ್ಟೇಟ್ ಮಾಡಿ ಅಲ್ಲಿ 3 ಇಯರ್ಸ್ ಅಲ್ಲೇ ವರ್ಕ್ ಮಾಡ್ತಾ ಇದ್ದೆ. ಆಮೇಲೆ ಒಂದು ಐಡಿಯಾ ಆಯಿತು ಪಿಗರಿ ಮಾಡಬೇಕು ಅಂತೇಳಿ. ನಮ್ಮಂದ ಎಕ್ಸ್ಪೋರ್ಟ್ ಆಗೋದು ಹಂದಿ ಮಾಂಸ ಕಮ್ಮಿ 4% ಇದೆ ಅಂತ ಒಂದು ಸ್ಟಡಿಲಿ ಓದಿದ್ದೆ. ಹಾಗಾಗಿ ಅದು ಒಂದು ಮಾಡಿದ್ರೆ ಒಂದು ಫ್ಯೂಚರ್ ಇದೆ ಅಂಥೇಳಿ ಅಲ್ಲಿಂದ ಇಲ್ಲೇ ಬಂದು ಪಿಗರಿ ಮಾಡೋಣ ಅಂಥೇಳಿ ಸ್ಟಾರ್ಟ್ ಮಾಡಿದ್ದು. ಯಾವಾಗ ಬಂದಿದ್ದು ನೀವು ಮತ್ತು ಯಾವಾಗ ಶುರು ಮಾಡಿದ್ರಿ? ಸರ್, 2016 ನಾನು ಇಲ್ಲಿಗೆ ಬಂದಿದ್ದು. 7 months ಆಯಿತು ಕನ್ಸ್ಟ್ರಕ್ಷನ್ ಎಲ್ಲ ಮುಗಿಯೋದಕ್ಕೆ. ಅದಾದಮೇಲೆ ಸ್ಟಾಕ್ ತಂದುಬಿಟ್ಟೆ. ಅದಕ್ಕಿಂತ ಮುಂಚಿತವಾಗಿ ಅನುಭವಿ ರೈತರು, ಸಂಘ ಸಂಸ್ಥೆಗಳು ಅವರಿವ್ರನ್ನ ಭೇಟಿ ಮಾಡಿರ್ಬೇಕಲ್ವಾ? ಹೌದು ಸರ್, ನಾನು ಅನೇಕ ರೈತರುಗಳನ್ನ ಫಾರಂಗಳನ್ನೆಲ್ಲ ವಿಸಿಟ್ ಮಾಡಿದ್ದೀನಿ. ನನಗೇನಾದ್ರೂ ಒಂದು ಕಾನ್ಸೆಪ್ಟ್ ಇತ್ತು, ಹೈಜಿನಿಕ್ ಆಗಿ ನೀಟ್ನೆಸ್ ಇರಬೇಕು ಅಂತ. ಒಂದು ನಮ್ಮಲ್ಲೆಲ್ಲ ಒಂದು ಮೈಂಡ್ ಸೆಟ್ ಇದೆ, ಅಂದಿನ ಗಲೀಜಲ್ಲೇ ಸಾಕಬೇಕು ಅಂತೇಳಿ. ಹಾಗಾಗಿ ಆ ಥರ ಸಾಕಬಾರ್ದು ಅಂತೇಳಿ ಉದ್ದೇಶದಿಂದ ಒಂದು 10-15 ಫಾರಂ ವಿಸಿಟ್ ಮಾಡಿದ್ದೆ ನಾನು. ಬೆಂಗಳೂರು ಹೆಸರುಘಟ್ಟದಿಂದ ಹಿಡಿದು ಮಂಡ್ಯ ಮೈಸೂರು ಎಲ್ಲ ವಿಸಿಟ್ ಮಾಡಿ ಲಾಸ್ಟ್ಗೆ ಒಂದು ಐಡಿಯಾದಲ್ಲಿ ಫಾರ್ಮ್ ಮಾಡಿದ್ದೆ ನಾನು. ತರಬೇತಿನೂ ತೆಗೆದುಕೊಂಡ್ರೆ? ಹೌದು ಸರ್, ಇದು ಕುಶಾಲನಗರದ ಕೋಪ್ ಸೆಟ್ ಅಲ್ಲಿ ತರಬೇತಿ ಪಡೆದಿದ್ದೆ. ಎಷ್ಟು ವಯಸ್ಸು ಅಭಿಷೇಕ್? ಸರ್, ಈಗ 28 ಸರ್. ಪದವಿ ಮಾಡಿಕೊಂಡು, ಮಾಸ್ಟರ್ ಪದವಿ ಮಾಡಿಕೊಂಡು ಯಾವುದೋ ಒಂದು ಉದ್ಯೋಗಕ್ಕೆ ಹೋಗ್ಬೇಕನ್ನೋ ಥರ ಆಲೋಚನೆ ನಿಮಗೆ ಬರಲಿಲ್ವಾ, ಅಥವಾ ನೇರವಾಗಿ ಹಳ್ಳಿ ಬಂದು ಈ ಥರದ ಕೆಲಸಗಳನ್ನು ಕೈಗೊಳ್ಬೇಕನ್ನೋ ಒಂದು ಅಭಿಲಾಷೆ ಹುಡ್ತಾ ಹೇಗೆ? ಇಲ್ಲ ಸರ್, ಫಸ್ಟಿಂದ ನನಗೊಂದು ಆಸೆ ಇದ್ದಿದ್ದು ಅಂದರೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಹೋಗ್ಬೇಕು. ಹಾಗಾಗಿ ನಾನು ಎಕ್ಸಾಮ್ ಎಲ್ಲ ಬರೆದಿದ್ದೆ, ಅದೇ ದುಡ್ಡನ್ನ ಜಾಗದಲ್ಲಿ ಇನ್ವೆಸ್ಟ್ ಮಾಡೋಣ ಅಂತೇಳಿ ಇದನ್ನ ಸ್ಟಾರ್ಟ್ ಮಾಡಿದ್ದು. ಹೇಗೆ ಹಂದಿ ಸಾಕಲಿಕ್ಕೆ ಕೊಟ್ಟಿಗೆಯನ್ನು ಮಾಡಿದಿರಲ್ಲ ಅಥವಾ ಮನೆಯನ್ನು ಮಾಡಿದಿರಲ್ಲ, ಬೇರೆಯವರಿಗಿಂತ ತುಸು ಭಿನ್ನವಾಗಿದೆ. ನಾವು ನಿಮ್ಮ ಒಂದು ಕೆಲಸವನ್ನು ಗಮನಿಸಿದ್ವಿ, ಹೇಳಿ ನಮ್ಮ ರೈತರಿಗೆ ಆಸಕ್ತರಿಗೆ ಹೀಗೂ ಇದ್ರೆ ಇನ್ನೂ ಒಳ್ಳೆಯದು ಅಥವಾ ಉತ್ತಮ ಅಂತ ಅಂದ್ಕೊಂಡು ಪ್ರಸ್ತಾಪ ಮಾಡಿ. ಸರ್, ಈಗ ರೈತರುಗಳೇನು ಮಾಡಿಬಿಡ್ತಾರೆ ಅಂದರೆ ಒಂದು ಹೈಟೆಕ್ ಆಗಿ ಶೆಡ್ ಮಾಡಬೇಕು ಅಂತೇಳಿ ಹೆವಿ ಇನ್ವೆಸ್ಟ್ಮೆಂಟ್ ಮಾಡಿಬಿಡ್ತಾರೆ. ಹಾಗಾಗಿ ನಾನು ಆ ಥರ ಇನ್ವೆಸ್ಟ್ ಮಾಡೋದು ಬೇಡ ಅಂಥೇಳಿ ಒಂದು ಹೈಜಿನಿಕಲ್ಲೇ ಇರಬೇಕು, ಬಟ್ ನಾನು ಏನು ಶೆಡ್ ಮಾಡ್ತೀನಿ ಅದರಿಂದ ನಾನು ವಾಪಸ್ ಯೂಸ್ ಆಗೋ ಅಂತ ಇರಬೇಕು ಅಂಥೇಳಿ ನಾನು ಪೂರ್ತಿ ಚಪ್ಪಡಿಯಿಂದ ಮಾಡಿದ್ದೀನಿ. ಯಾವುದು ಗೋಡೆ ಮಾಡಿಲ್ಲ, ಸಿಮೆಂಟ್ ಯೂಸ್ ಮಾಡಲಿಲ್ಲ, ಮತ್ತು ಒಳಗಡೆ ಕಂಪಾರ್ಟ್ಮೆಂಟ್ಗಳನ್ನ ಕಬ್ಬಿಣದಲ್ಲಿ ಮಾಡಿದ್ದೀನಿ. ಅದು ಕಬ್ಬಿಣ ಅಂದರೆ GI ಬರುತ್ತೆ, ಅದು ಟವರ್ದು GI, ಅದು ರಸ್ಟ್ ಹಿಡಿಯೋದಿಲ್ಲ. ನಟ್ಬೋಲ್ಟ್ ಸಿಸ್ಟಮ್, ಯಾವಾಗ ಬೇಕೋ ಅದನ್ನೆಲ್ಲ ಬಿಚ್ಕೊಂಡು ಹೋಗ್ಬೋದು, ನನಗೊಂದು ವೇಸ್ಟ್ ಆಗೋದಿಲ್ಲ. ನನಗೆ ನಾನು ಏನು ಇನ್ವೆಸ್ಟ್ ಮಾಡಿದ್ದೀನಿ ಅದೊಂದು 50,000 ಕಮ್ಮಿ ಆಗ್ಬೋದು, ಬಟ್ ನನ್ನ ಮೆಟೀರಿಯಲ್ ನನಗೆ ವಾಪಸ್ ಸೇಲ್ ಮಾಡ್ಬೋದು. ಆ ಥರ ಮೆಟೀರಿಯಲ್ ಯೂಸ್ ಮಾಡಿದ್ದೀನಿ. ಚಪ್ಪಡಿ ಕಲ್ಲುಗಳನ್ನು ಎಲ್ಲಿಂದ ತೊಗೊಂಬಂದ್ರಿ, ಹೇಗೆ ಅವುಗಳ ಅಳತೆಯನ್ನು ನೀವು ನಿಗದಿಪಡಿಸ್ಕೊಂಡ್ರಿ? ಸರ್, ಚಪ್ಪಡಿ ಇಲ್ಲಿ ಹತ್ರದ ಆವರ್ತಿ ಹತ್ರ ಬೆಣಗಲ್ಲಲ್ಲಿ ಕ್ವಾರಲ್ಲಿ ಇದು ಮಾಡಿದ್ದು. ಹಾಗಾಗಿ ಹಂದಿ ನಮ್ಮ ಫುಡ್ ತಿಂದಾದ್ಮೇಲೆ ಆರಲ್ಲ ಅಂತ ಗೊತ್ತಿದೆ, ಜಾಸ್ತಿ ಜಂಪ್ ಮಾಡಲ್ಲ, ನಾಯಿ ಥರ ಹೊರಗಡೆ ಬರಲ್ಲ ಅಂತೇಳಿ. ಫುಡ್ ತಿಂದಾದ್ಮೇಲೆ ಸೈಲೆಂಟಾಗಿ ಮಲ್ಕೊಳ್ಳುತ್ತೆ. ಹಾಗಾಗಿ ಒಂದು ನಮಗೆ ಒಂದು 4 ಅಡಿ ಹೈಟ್ ಇದ್ದರೆ ಸಾಕು ಅಂತೇಳಿ ನಾನೊಂದು 6.5 ಅಡಿ ಚಪ್ಪಡಿನ ತೊಗೊಬಂದು ಒಂದು 2 ಅಡಿ ಹೊತ್ತು ಹಾಕಿದ್ವಿ, ಮೇಲ್ಗಡೆ ಒಂದು 4-4.5 ಅಡಿ ಇದೆ. ಚಪ್ಪಡಿ ಕಲ್ಲುಗಳು ಬೇಗ ಸವಿಯಲ್ಲ, ಹಾಳಾಗಲ್ಲ, ಮತ್ತೆ ಬೇಡ ಅನಿಸ್ತಂದ್ರೆ ಬೇರೆ ಕಡೆಗೆ ತೆಗೆದುಕೊಂಡು ಬಳಕೆ ಮಾಡ್ಕೊಳ್ಬೋದು. ತುಂಬಾ ವರ್ಷಗಳ ಕಾಲ ಸಿಮೆಂಟ್ಗಿಂತ ಈ ಒಂದು ಚಪ್ಪಡಿ ಕಲ್ಲುಗಳ ರಚನೆ ಉಪಯುಕ್ತ ಅಂತ ಅನ್ಕೊಂಡು ಅನೇಕರಿಗೆ ಗೊತ್ತಿದೆ. ನೀವೊಂದು ಆ ವಿಚಾರದಲ್ಲಿ ಕಾರ್ಯಪ್ರವೃತ್ತರಾಗಿದ್ದೀರಿ. ಮತ್ತೆ ಖರ್ಚು ವೆಚ್ಚದ ಬಗ್ಗೆ ಹೇಳಿ. ಈಗ ಗೋಡೆ ಕಟ್ಟಿ ಒಳಗಡೆ ಸಿಮೆಂಟ್ ಕೊಟ್ಟು ಮತ್ತಿನ್ನು ಬೇರೆ ಬೇರೆ ಕೆಲಸಗಳನ್ನ ಮಾಡಬೇಕಾದ್ರೆ ಎಷ್ಟಾಗ್ತಿತ್ತು? ಈಗ ನೀವು ಮಾಡಿರೋದು ಎಷ್ಟಾಗ್ತದೆ, ಎಷ್ಟು ಅದರ ಅಳತೆ, ಇದನ್ನೆಲ್ಲ ಹೇಳಿ. ಸರ್, ಒಂದೊಂದು ಕಂಪಾರ್ಟ್ಮೆಂಟ್ ಬಂದು 10x10 ಇದೆ. ನಾವು ಈಗ ಬೇರೆದೆಲ್ಲ ಸಿಮೆಂಟ್ ಎಲ್ಲ ಮಾಡೋದಾದರೆ ಅದೇನಾಗುತ್ತೆ ಅಂದರೆ ಸಿಮೆಂಟು ಈ ಹಂದಿ ಉಜ್ಜಿ ಮಾಡಿ ಕಚ್ಚಿ ಎಲ್ಲ ಅದು ಒಡೆದಾಕ್ಬಿಡುತ್ತೆ. ಈಗ ಚಪ್ಪಡಿ ಕಲ್ಲನ್ನ ಅದು ಕಚ್ಚೋಕ್ಕಾಗಲ್ಲ, ಮತ್ತು ಕಬ್ಬಿಣನ ಕಚ್ಚಿ ಮುರಿಯೋಕ್ಕಾಗಲ್ಲ. ಹಾಗಾಗಿ ನನಗೆ ಯಾವುದೂ ಇದು ಆಗಲ್ಲ, ಡ್ಯಾಮೇಜ್ ಅಂತೂ ಆಗಲ್ಲ, ನನಗೂ ಶೆಡ್ಡಲ್ಲಿ ಯಾವುದೂ ಡ್ಯಾಮೇಜ್ ಆಗಲ್ಲ. ಹಾಗಾಗಿ ಇದು ನನಗೆ ಚಪ್ಪಡಿ ಕಲ್ಲಿಂದ ನನಗೆ ಉತ್ತಮ ಆಗಿದೆ. ಎಷ್ಟು ವೆಚ್ಚ? ಸರ್, ಈಗ ನಾನು ಚಪ್ಪಡಿ ತರಬೇಕಾದ್ರೆ ನನಗೆ ಅಡಿಗೆ 60 ರೂಪಾಯಿ ಇತ್ತು. ಟೋಟಲ್ ಆಗಿ ಶೆಡ್ 40 ಅಡಿ ಉದ್ದ ಇದೆ, 25 ಅಡಿ ಅಗಲ ಇದೆ. ಅದು ಟೋಟಲ್ ಆಗಿ ಆ ಶೆಡ್ಗೆ 4.5 ಲಕ್ಷ ಖರ್ಚಾಗಿದೆ. 4.5 ಲಕ್ಷ ವೆಚ್ಚದಲ್ಲಿ ಮಾಡಿದ್ರಲ್ಲ, ಬೇರೆ ಈಗ ಸಾಧಾರಣವಾಗಿ ಮಾಡ್ತಾರಲ್ಲ ಆ ಥರ ಮಾಡಿದ್ರೆ ಎಷ್ಟಾಗ್ತಿತ್ತು? ಸಾಧಾರಣವಾಗಿ ಮಾಡ್ಬೋದು ಸರ್. ಈಗ ಸಿಮೆಂಟ್ ಯೂಸ್ ಮಾಡಿದ್ರೆ ನಮ್ಗೆ ಯಾವುದು ರೀಯೂಸ್ ಆಗಲ್ಲ, ಮತ್ತೆ ಬಳಕೆ ಮಾಡ್ಕೊಳಕ್ ಆಗಲ್ಲ. ಹಾಗಾಗಿ ಇನಿಷಿಯಲ್ ಖರ್ಚು ಜಾಸ್ತಿ ಆಗಿದೆ, ಬಟ್ ಮೆಟೀರಿಯಲ್ ನನ್ನ ಹತ್ರನೇ ಇರುತ್ತೆ, ಪುನಃ ಯೂಸ್ ಮಾಡ್ಕೋಬಹುದು, ಸೇಲು ಮಾಡ್ಬೋದು. ಹಾಗಾಗಿ ನನಗೆ ಬೆನಿಫಿಟ್ ಇದೆ. ಹಂದಿ ಸಾಕಾಣಿಕೆ ವಿಚಾರದಲ್ಲಿ ನಿಮಗೆ ಯಾಕೆ ಇಷ್ಟೊಂದು ಒಲವು ಬಂತು? ಹಸುಗಳನ್ನ ಸಾಕಬಹುದಾಗಿತ್ತಲ್ಲ. ಹಸುಗಳು ಮನೆಯಲ್ಲಿ ಆಗಿಂದ ಸಾಕೊಂಡ್ ಬಂದಿದ್ದಾರೆ, ಹಾಗೆ ಅದ್ರ ಮೇಲೆಯಿಂದ ನನ್ ಪ್ರಾಣಿ ಮೇಲೆ ಆಸೆ ಹುಟ್ಟಿದ್ದು. ಈಗ ರೈತರುಗಳಿಗೆ ಹಸುಗಳಲ್ಲಿ KMF ಇಂದ 23 ರೂಪಾಯಿ ರೇಟ್ ಕೊಡ್ತಾರೆ, ರೈತರುಗಳಿಗೆ ಸಾಲದಿಲ್ಲ. ಹಂದಿ ಸಾಕಾಣಿಕೆಯಿಂದ ನಮ್ಗೆ ಒಂದೇ ಟೈಮ್ ಫುಡ್ ಕೊಡಕ್ಕಾಗೋದು, ಹೋಟೆಲ್ ವೇಸ್ಟ್ ಇಂದ ಕಮ್ಮಿ ಖರ್ಚಲ್ಲಿ ಸಾಕ್ಬಹುದು. ಹಾಗಾಗಿ ನಾವು ಫೀಡ್ ಅಲ್ಲೆಲ್ಲ ಮೇಂಟೈನ್ ಮಾಡಿದ್ರೆ ಹೆವಿ ಖರ್ಚಾಗುತ್ತೆ, ಹೋಟೆಲ್ ವೇಸ್ಟ್ ಇಂದ ನಮ್ಗೆ ವೆಚ್ಚ ಕಮ್ಮಿ ಆಗುತ್ತೆ, ಅದರಿಂದ ಹಂದಿ ಆರಾಮ. ಈಗ ಹಸು ಆದ್ರೆ ಬೆಳಗ್ಗೆ ಹಾಲು ಕರಿಬೇಕು, ಮಧ್ಯಾಹ್ನ ಸಂಜೆ ನೋಡ್ಕೋಬೇಕು, ಫೀಡ್ ಕೊಡಬೇಕು ಅಂತಿದೆ. ಇದಕ್ಕಾದ್ರೆ ಒನ್ ಟೈಮ್ ಅಥವಾ ಎರಡು ಟೈಮ್ ಫುಡ್ ಹಾಕ್ಬಿಟ್ರೆ ನಾವು ಗೂಡ ಹತ್ರ ಹೋಗೋದು ಅವಶ್ಯಕತೆ ಇರಲ್ಲ. ಆಮೇಲೆ ಸಂಜೆ ಒಂದು ವಾಷಿಂಗ್ ಮಾಡ್ಕೋಬಿಟ್ರೆ ಅದರದ್ದು ಕೆಲಸ ಮುಗಿದೋಗುತ್ತೆ. ಏನಿಲ್ಲ ಅಂದ್ರೆ ನಮ್ಗೊಂದು 2 ಅವರಲ್ಲಿ ಎಲ್ಲ ಕೆಲಸ ಮುಗಿಯುತ್ತೆ, ಹಾಗಾಗಿ ಇದೊಂದು ಆರಾಮ ಅಂತೆ. ಮತ್ ನಾವ್ ಏನ್ 2 ದಿನ ಬೇಕಾದ್ರೆ ಫುಡ್ ಇಲ್ಲ ಅಂದ್ರೂ ಹಂದಿಗಳನ್ನ ಬಿಟ್ಟು ಹೋಗ್ಬೋದು, ಹಸುಗಳನ್ನ ಆಗಲ್ಲ, ಹಾಲು ಕರೀಲೇಬೇಕಾಗತ್ತೆ, ಅದರಿಂದ ಈಗ ಕೆಚ್ಚಲುಬಾವು ಬರುತ್ತೆ, ಅದೆಲ್ಲ ಸಮಸ್ಯೆ ಇದೆ. ಇದಕ್ಕೆ ಆತರ ತೊಂದರೆ ಇಲ್ಲ. ಎಷ್ಟು ಹಂದಿಗಳನ್ನ ಸಾಕಲಿಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ರಿ ಮತ್ತೆ ಇದಕ್ಕೆ ಪೂರ್ವಕವಾಗಿ ಹೇಗೆ ತೊಡಗಿಸಿಕೊಂಡಿದ್ರಿ? ಸರ್, ನನ್ನ ಶೆಡ್ ಅಲ್ಲಿ 120 ಹಂದಿ ಸಾಕ್ಬೋದು ಸರ್, ಆತರ ಶೆಡ್ ಇದೆ. ಬರೀ ಬ್ರೀಡಿಂಗ್ ಮಾಡ್ತಾ ಇರೋದು, ಮರಿಗಳನ್ನ ಮಾತ್ರ ಕೊಡ್ತಾ ಇರೋದ್ರಿಂದ ನಾನು ಕಟ್ಟಿಂಗ್ ಬಗ್ಗೆ ಯೋಚನೆ ಮಾಡಲಿಲ್ಲ. ಅದು ಮುಂದೆ ಆಲೋಚನೆ ಇದೆ, ನಮ್ಮಲ್ಲೇ ಕಟ್ಟಿಂಗ್ ಮಾಡಿ ನಮ್ಮಲ್ಲೇ ಸೇಲ್ ಮಾಡಬೇಕು ಅನ್ನೋದಿದೆ, ಬೇರೆ ಕಡೆ ಕೊಡಬಾರ್ದು ಅಂತೇಳಿ. ಹಾಗಾಗಿ ಈಗ ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಕಟ್ಟಿಂಗ್ ಮಾಡ್ತಾ ಇದ್ದೀನಿ. ಎಂತ ತಳಿ ಇಲ್ಲೆಲ್ಲ ಸುತ್ತಮುತ್ತ ಬೇಡಿಕೆಯಲ್ಲಿದೆ, ಮತ್ತೆ ಎಷ್ಟು ತಿಂಗಳ ಮರಿಗಳನ್ನ ಕೊಡ್ಲಿಕ್ಕೆ ವ್ಯವಸ್ಥೆ ಮಾಡ್ಕೊಳ್ತೀರಿ? ಸರ್, ನಮ್ಮಲ್ಲಿ ಯಾರ್ಕ್ಷೇರು, ಲ್ಯಾಂಡ್ರೇಸು, ಡ್ಯೂರಾಕ್ ಈ 3 ಬ್ರೀಡ್ಗಳಿದೆ. ಹೆಚ್ಚು ಪ್ರಚಲಿತದಲ್ಲಿರೋದು ಯಾರ್ಕ್ಷೇರ್ ಇದೆ. ಅದು ಅಂದ್ರೆ ಬೇಗ ನಮ್ಗೆ ಬೇಗ ತೂಕ ಬರುತ್ತೆ, ರೈತರುಗಳ ಬೇಗ ತೂಕ ಬಂದ್ರೆ ಅವ್ರಿಗೆ ಮಾರಾಟಕ್ಕೂ ಅನುಕೂಲ ಆಗುತ್ತೆ ಅಂತ ಹೇಳಿದ್ರಿಂದ ನಮ್ಗೆ ಅದು ಮೂವಿಂಗ್ ಇರೋದು ಅದೇ ಯಾರ್ಕ್ಷೇರ್ ಇದೆ. 45 ದಿನದ ಮರಿಗಳು ಕೊಡ್ತೀನಿ, 4,000 ರೂಪಾಯಿ ಇದೆ ಅದರ ರೇಟ್. ನಾವೆಲ್ಲ ವ್ಯಾಕ್ಸಿನೇಷನ್ ಮಾಡಿ ರೈತರುಗಳಿಗೆ 4,000 ರೂಪಾಯಿ ಒದಗಿಸ್ತಾ ಇದೀವಿ. 3 ತಳಿಗಳ ಬಗ್ಗೆ ಹೇಳ್ತಾ ಇದ್ರಿ, ಯಾರ್ಕ್ಷೇರು, ಡ್ಯೂರಾಕ್ ಮತ್ತೆ ಲ್ಯಾಂಡ್ರೇಸ್. ಈ 3 ತಳಿಗಳ ಒಂದು ವಿಶೇಷ ಗುಣಗಳು ಅಥವಾ ಇತಿಮಿತಿಗಳ ಬಗ್ಗೆ ಉಲ್ಲೇಖ ಮಾಡಿ. ಸರ್, ಯಾರ್ಕ್ಷೇರ್ ಜಾಸ್ತಿ ಸಾಕಾಣಿಕೆ ಮಾಡ್ತಾರೆ, ಯಾಕೆಂದ್ರೆ ಯಾರ್ಕ್ಷೇರಿಂದ ನಮ್ಗೆ ಪ್ರೊಡಕ್ಷನ್ ಜಾಸ್ತಿ ಇದೆ, ಯಾಕೆಂದ್ರೆ ಮೀಟ್ ಪ್ರೊಡಕ್ಷನ್ ಚೆನ್ನಾಗಿ ಆಗುತ್ತೆ ಮತ್ತೆ ಮರಿಗಳಿಂದ ಇಳುವರಿ ಜಾಸ್ತಿ ಇದೆ. ಹಾಗಾಗಿ ಎಲ್ಲ ಯಾರ್ಕ್ಷೇರೇ ಯೂಸ್ ಮಾಡ್ತಾರೆ. ಮತ್ತೆ ಡ್ಯೂರಾಕ್ ಅಲ್ಲಿ ಸ್ವಲ್ಪ ಫ್ಯಾಟ್ ಕಮ್ಮಿ ಇದೆ, ಮಾಂಸ ಚೆನ್ನಾಗಿರುತ್ತೆ. ಜಾಸ್ತಿ ರೈತರುಗಳು ಅದನ್ನ ಸಾಕಲ್ಲ, ಯಾಕೆಂದ್ರೆ ಅದು ಸ್ವಲ್ಪ ಗ್ರೋತ್ ಲೇಟ್ ಇರೋದ್ರಿಂದ ಜಾಸ್ತಿ ಅದನ್ನ ಸಾಕಕ್ಕೆ ಹೋಗಲ್ಲ. ಮತ್ತೆ ಇನ್ ಲ್ಯಾಂಡ್ರೇಸು ಅಷ್ಟೇನೆ, ಅದು ಮಾಂಸ ಚೆನ್ನಾಗಿದೆ, ಆದ್ರೆ ಬೇಗ ಗ್ರೋತ್ ಇಲ್ಲ ಅದರಲ್ಲಿ. ಅದು ಅಪ್ ಟು ನಮ್ಗೆ 400 ಕೆಜಿ ವರೆಗೆ ಒಂದು 2 ಇಯರ್ಸ್ ಅಲ್ಲೆಲ್ಲ ಬರುತ್ತೆ. ಬಟ್ ಏನಂದ್ರೆ ನಮ್ಗೆ ಯಾರ್ಕ್ಷೇರ್ ಅಷ್ಟು ಬೆಸ್ಟ್ ಅಂತ ಅನ್ಸಲ್ಲ ಬೇರೆ ಯಾವ ಬ್ರೀಡು. ನಿಮಗೆ ಉತ್ಸುಕತೆ ಇದೆ, ಹುರುಪಿದೆ, ಮತ್ತೆ ಸಾಕಷ್ಟು ತಿಳ್ಕೊಂಡಿದ್ರಿ, ಮತ್ತಿನ್ನು ಅದರಲ್ಲಿ ಏನೆಲ್ಲ ಮಾಡ್ಬೇಕನ್ನೋ ಒಂದು ಆಲೋಚನೆ ಇದೆ. ಹಂದಿಗಳ ಒಂದು ಸಾಕಾಣಿಕೆಯಲ್ಲಿ ಆಹಾರದ ಪ್ರಾಮುಖ್ಯತೆ ಇದ್ದೈತೆ. ಬೆಳಿಗ್ಗೆ ಒಂದ್ಸಾರಿ, ಮಧ್ಯಾಹ್ನ ಒಂದ್ಸಾರಿ ಅಥವಾ ಸಾಯಂಕಾಲ ಒಂದ್ಸಾರಿ ಹೇಗೆ ಆಹಾರವನ್ನ ಪೂರೈಕೆ ಮಾಡ್ತೀರಿ, ಮತ್ತು ಆಹಾರದ ಒಂದು ವಿಚಾರದಲ್ಲಿ ಹೇಗೆ ಗಮನ ಹರಿಸಿದ್ರಿ, ಖರ್ಚು ವೆಚ್ಚ ಕಮ್ಮಿಗೊಳಿಸೋದು ಮತ್ತಿತರ ಸಂಗತಿಗಳು? ಸರ್, ಹಂದಿಗಳಿಗೆ ನಮ್ಗೆ ಯಥೇಚ್ಛವಾಗಿ ಫುಡ್ ಕೊಡಬೇಕು ಅಂತ ಏನು ಅವಶ್ಯಕತೆ ಇಲ್ಲ. ಈಗ ನಮ್ಗೆ ಸ್ಟಾರ್ಟಿಂಗ್ 1 ತಿಂಗಳ ಮರಿಯಿಂದ ಅದು ಸ್ವಲ್ಪ ಜಾಸ್ತಿ ಫುಡ್ ತಿನ್ನಕ್ ಸ್ಟಾರ್ಟ್ ಆಗುತ್ತೆ. 1 ವರ್ಷದೊಳಗೆ ಜಾಸ್ತಿ ಫುಡ್ ಬೇಕಾಗುತ್ತೆ. ಅದೇನ 100 ಕೆಜಿ ಬಂದ್ಮೇಲೆ ಜಾಸ್ತಿ ಫುಡ್ಡೇ ತಿನ್ನಲ್ಲ, ಒಂದು ಹಂದಿಗೆ ಆವರೇಜ್ 1-4 ಕೆಜಿ ಫುಡ್ ಇದ್ರೆ ಸಾಕು. ಹಾಗಾಗಿ ಫಸ್ಟ್ ಮಾತ್ರ ಗ್ರೋತ್ ಪೀರಿಯಡ್ ಅಲ್ಲಿ ಹೆವಿ ಫುಡ್ ತಿನ್ನುತ್ತೆ, ಅದಾದ್ಮೇಲೆ ಫುಡ್ ಜಾಸ್ತಿ ಬೇಡ, 1-2 ಕೆಜಿ ಫುಡ್ ಹಾಕಿದ್ರೆ ಸಾಕು. ಹಂದಿಗಳ ಗಾತ್ರ ನೋಡಿ ಜನಗಳೇನು ಅನ್ಕೋತಾರೆ, ಹಾಕ್ದಷ್ಟು ತಿನ್ನುತ್ತೆ ಅಂತ. ಹಾಕ್ದಷ್ಟು ತಿನ್ನಲ್ಲ, ಅದು ಹಾಕ್ದಷ್ಟು ವೇಸ್ಟ್ ಮಾಡುತ್ತೆ ಅಷ್ಟೇ. ಅದಕ್ಕೆ ಕೊಡೋಷ್ಟು ಸಫಿಷಿಯಂಟ್ ಫುಡ್ ಕೊಟ್ರೆ ಅದಷ್ಟೇ ಸಾಕು. ಅದಕ್ಕೆ ಅದನ್ನೇ ನಾವು ಡೈಲಿ 5 ಕೆಜಿ ಕೊಡೋ ಫುಡ್ನ ಒಂದೇ ಸಲ ಕೊಡೋದನ್ನ 2.5 ಕೆಜಿ ಬೆಳಿಗ್ಗೆ, 2.5 ಕೆಜಿ ಸಂಜೆ ಕೊಟ್ರೆ ಅದೇ ಸಾಕು. ಹಾಗಾಗಿ ಅದರಿಂದ ನಮ್ಗೆ ಯಾವುದು ಫುಡ್ ವೇಸ್ಟ್ ಆಗಲ್ಲ, ಮತ್ತೆ ಹಂದಿಗಳಿಗೆ ಆರಾಮಾಗಿರುತ್ತೆ, ಗೂಡು ನೀಟಾಗಿರುತ್ತೆ. ಎಲ್ಲಿ ಹಂದಿಗಳ ಆಹಾರಕ್ಕಾಗಿ ಹುಡುಕಾಟದಲ್ಲಿ ಇರ್ತೀರಿ? ಸರ್, ನಾವು ಈಗ ಪೂರ್ತಿ ಫೀಡ್ ಮಾಡ್ತಾ ಇಲ್ಲ, ನಾವು ಡ್ರೈ ಫೀಡ್ ಅಂತೂ ಯೂಸ್ ಮಾಡ್ತಾ ಇಲ್ಲ, ಯಾಕೆಂದ್ರೆ ನಮ್ಗೆ ಡ್ರೈ ಫೀಡ್ ಇಂದ ಖರ್ಚು ಜಾಸ್ತಿ ಆಗಿರೋದ್ರಿಂದ ನಾವೇನಿದ್ರು ಹೋಟೆಲ್ ಮತ್ತೆ ರೆಸಾರ್ಟ್ ಇಂದ ಫುಡ್ ಯೂಸ್ ಮಾಡ್ತಾ ಇದೀವಿ, ಆ ಫುಡ್ಡನ್ನೇ. ಅದು ನಮ್ಗೆ ಅದರಿಂದ ಖರ್ಚು ಕಮ್ಮಿ ಇದೆ, ಯಾಕಂದ್ರೆ ಹೋಟೆಲ್ ರೆಸಾರ್ಟ್ಗಳಿಗೆ ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಒಂದೇ ಸಾಕಕ್ಕೆ ಬಂದಿರೋದ್ರಿಂದ ಫುಡ್ಗೆ ಡಿಮ್ಯಾಂಡ್ ಆಗಿದೆ. ಎಲ್ಲರೂ 1,000, 5,000, 10,000 ಆ ಥರ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಇಲ್ಲ ಅಂದ್ರೆ ಕೆಲವು ರೆಸಾರ್ಟ್ಗಳೆಲ್ಲ ಫ್ರೀಯಾಗೇ ಕೊಡ್ತಾರೆ. ಇದು ಫ್ರೀಯೇ ಕೊಡೋದು, ಬಟ್ ಜನಗಳು ಡಿಮ್ಯಾಂಡ್ ಮಾಡಿ ಮಾಡಿ ಅದನ್ನ ದುಡ್ಡು ಕೇಳಕ್ ಸ್ಟಾರ್ಟ್ ಮಾಡಿದ್ದಾರೆ. ಹಾಗಾಗಿ ನಮ್ಗಂತೂ ಫ್ರೀಯಾಗಿ ಸಿಗ್ತಾ ಇದೆ ಫುಡ್, ಹಾಗೆ ಮೇಂಟೈನ್ ಮಾಡ್ತಾ ಇದೀವಿ. ಒಬ್ಬರೇ ನಿರ್ವಹಿಸಿಕೊಂಡು ಹೋಗ್ತಾ ಇದೀರಲ್ವಾ? ಹೌದು ಸರ್, ಪೂರ್ತಿ ನಾನೊಬ್ಬನೇ, ಹಸುವಿಂದ ಹಿಡಿದು ಎಲ್ಲ ನಾನೊಬ್ಬನೇ ಮೇಂಟೈನ್ ಮಾಡ್ತಾ ಇದ್ದೀನಿ. ಬೆಳಗಿನ ಹೊತ್ತು ಅಥವಾ ಮಧ್ಯಾಹ್ನ ಇಲ್ವೇ ಸಾಯಂಕಾಲ ಎಷ್ಟು ಸಮಯವನ್ನ ವಿನಿಯೋಗ ಮಾಡ್ಕೊಳ್ತೀರಿ ಒಂದು ಹಂದಿ ಸಾಕಾಣಿಕೆ ವಿಚಾರದಲ್ಲಿ? ಅಂದ್ರೆ ಅದನ್ನ ಶುಚಿ ಮಾಡೋದು, ಕೊಟ್ಟಿಗೆಯನ್ನ, ಹಾಗೆ ಆಹಾರ ಪೂರೈಕೆ, ನೀರು ಕೊಡೋದಾಗ್ಲಿ ಅಥವಾ ಇತರ ಉಪಚಾರಗಳ ವಿಷಯಗಳ ಬಗ್ಗೆ ಹೇಳಿ. ಬೆಳಗ್ಗೆನೆ ಬಂದ ತಕ್ಷಣನೇ ಶೆಡ್ ವಾಷಿಂಗ್ ಆಗುತ್ತೆ, ವಾಷಿಂಗ್ ಆದ್ಮೇಲೆ ಅದ್ರ ಕುಡಿಯೋ ನೀರದೆಲ್ಲ ಚೇಂಬರ್ಗಳೆಲ್ಲ ಕ್ಲೀನ್ ಆಗುತ್ತೆ. ಅದಾದ ನಂತರ ಫುಡ್ ಹಾಕ್ತೀವಿ. ಎಷ್ಟೇ ಫುಡ್ ತಿಂದಿಲ್ಲ ಅಂದ್ರೆ ಆ ಗೂಡು ಮಾತ್ರ ಕ್ಲೀನ್ ಮಾಡೇ ಫುಡ್ ಹಾಕೋದು, ಫ್ರೆಶ್ ಆಗಿರೋ ಫುಡ್ನೇ ಹಾಕ್ಬೇಕು ಅಂತ ಹೇಳಿ ಅದನ್ನ ಒಂದಿನ ಎಲ್ಲ ಇಟ್ಟು ಮಾಡ್ತಾ ಇಲ್ಲ, ಹುಳಿ ಬರುತ್ತೆ ಅಂತ ಹೇಳಿ ಅವತ್ತಿನ ದಿವಸದ ಫುಡ್ನೇ ಹಂದಿಗಳಿಗೆ ಕೊಡ್ತಾ ಇದೆ. ಕೆಲವೊಬ್ರು ಬೇಯಿಸಿಕೊಂಡಿದೆ ತಂದದ್ದನ್ನ, ನೀವೇನು ಮಾಡ್ತೀರಿ? ಅದು ಬೇಯಿಸ್ಕೊಟ್ರೆ ಇನ್ನು ಎರಡು ದಿನ ಇಟ್ಕೋಬಹುದು ಅನ್ನೋದು ಫುಡ್ನ. ನನಗೆ ಹೇಗೆ ಅಂದರೆ ಫುಡ್ ಚೆನ್ನಾಗಿ ಸಿಗ್ತಾ ಇರೋದ್ರಿಂದ ನನಗೆ ಎರಡು ದಿನ ಮೂರು ದಿನ ಇಟ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಆ ದಿನದ ತಂದು ಆ ದಿನಕ್ಕೆ ಹಾಕಿದ್ರೆ ಡೈಲಿ ಫುಡ್ ಸಿಗೋದ್ರಿಂದ ಫುಡ್ ಎಲ್ಲೂ ಕೊರತೆ ಇಲ್ಲ. ಹಾಗಾಗಿ ನಾನು ಅದು ದಿನದ ಆ ಫುಡ್ ಹಾಕ್ತೇನೆ. ಬೇಯಿಸ್ಕೊಟ್ರೆ ಉತ್ತಮ ಆಗಿರುತ್ತೆ ಅಂತ. ಅಲ್ಲಿ ಬ್ಲೀಚಿಂಗ್ ಪೌಡರ್ ಆಗಿರುತ್ತೆ, ಅವರು ಪಾತ್ರೆ ತೊಳೆದು ನೀರೆಲ್ಲ ಹಾಕಿರ್ತಾರೆ, ಹಾಗಾಗಿ ಇನ್ಫೆಕ್ಷನ್ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಬೇಯಿಸ್ಕೊಡ್ತಾರೆ. ಅದು ಉತ್ತಮವಾಗಿದೆ ಬೇಯಿಸ್ಕೊಡೋದು. ನಾವು ಹೋಗುವಂಥ ರೆಸಾರ್ಟ್ಗಳೆಲ್ಲ ಕಂಡೀಷನ್ ಹಾಕಿರೋದ್ರಿಂದ ಹಿಂಗೆ ಕೊಡಬೇಕು ಫುಡ್ಡು, ಹಂಗಾದ್ರೆ ತೊಗೊಂಡೋಗ್ತೀನಿ ಅನ್ನೋದ್ರಿಂದ ನನಗೆ ನೀಟಾಗಿ ಸಿಗ್ತಾ ಇದೆ ಫುಡ್ಡು. ಹಾಗಾಗಿ ಅದರಲ್ಲೇ ನಾನು ಮೇವು ತಂದು ಹಾಕ್ತಾ ಇದ್ದೀನಿ. ಬಟ್ ಆದರೂ ಅದರಲ್ಲಿರೋ ಪ್ಲಾಸ್ಟಿಕ್ಕು ಗಾಜು ಎಲ್ಲ ಹಾಕ್ಬಿಡ್ತಾರೆ, ಅದನ್ನೆಲ್ಲ ಕ್ಲೀನ್ ಮಾಡೇ ಕೊಡೋದು. ಪ್ರತಿಯೊಂದು ಹಂತದಲ್ಲೂ ಎಚ್ಚರಿಕೆ ಬೇಕು, ಆಹಾರ ಪೂರೈಕೆ, ನೀರಿನ ವಿಚಾರದಲ್ಲಿ, ಹಾಗೆ ಶುಚಿತ್ವ. ಹೇಗೆ ಆಸಕ್ತಿ ಇದ್ರೆ ತಮ್ಮಂತೆ ಒಬ್ಬರೇ ಎಷ್ಟೋ ಕೆಲಸಗಳನ್ನು ನಿಭಾಯಿಸ್ಬೋದು. ನೀವು ಮರಿಗಳನ್ನು ಕೊಡ್ತೀರಿ, ಮಾಂಸಕ್ಕಾಗಿಯೂ ಉಪಯೋಗಿಸ್ಕೊಳ್ತೀರಿ. ಪ್ರಮುಖವಾಗಿ ಹಂದಿ ಸಾಕಾಣಿಕೆಯಲ್ಲಿ ಏನು ವಿಚಾರಗಳತ್ತ ಗಮನ ಹರಿಸಬೇಕು, ತಪ್ಪದೆ ಏನು ಕೆಲಸಗಳನ್ನು ಮಾಡಬೇಕಂತ ಹೇಳ್ತೀರಿ? ಸರ್, ಆಯ್ಕೆ ಮಾಡ್ಕೊಳ್ಳೋ ಬ್ರೀಡಲ್ಲಿ ಇದು ಮಾಡಬೇಕು. ಸುಮ್ಮನೆ ಯಾವುದೋ ಬ್ರೀಡ್ ತಂದು ನನಗೆ ಒಂದು ವರ್ಷದಲ್ಲಿ 100 kg 105 kg ಆಗಬೇಕು ಅನ್ನೋಂಥ ಸಾಕ್ಬಾರ್ದು. ಬ್ರೀಡ್ ಬಗ್ಗೆ ತಿಳುವಳಿಕೆ ಇಟ್ಕೊಂಡು ಯಾವ ಬ್ರೀಡಿಂದ ನಮಗೆ ಉಪಯೋಗ ಆಗುತ್ತೆ, ಮಾರ್ಕೆಟಲ್ಲಿ ಯಾವುದಿದೆ, ಯಾವ್ದು ಮೂವಿಂಗ್ ಆಗುತ್ತೆ ನಮಗೆ, ಆ ಥರ ಬ್ರೀಡ್ ತೊಗೊಂಡು ನಾವು ಹಂದಿ ಸಾಕಾಣಿಕೆ ಮಾಡಬೇಕು. ಹಾಗಾಗಿ ಮತ್ತೆ ಒಂದು ಎರಡು ಮೂರು ಜನಗಳ ಹತ್ರ ಅದನ್ನ ವಿಚಾರಿಸಿ ನಾವು ಬ್ರೀಡ್ ತಗೋಬೇಕು. ಅಂದ್ರೆ ಪ್ರಚಲಿತದಲ್ಲಿರೋದು ಒಂದು ಯಾರ್ಕ್ಷೈರ್ ಇರೋದ್ರಿಂದ, ಯಾರ್ಕ್ಷೈರ್ ಚೆನ್ನಾಗಿರೋ ತಳಿ ಆಗಿರೋದ್ರಿಂದ ಅದನ್ನ ನೋಡಿ ತಗೊಂಡ್ರೆ ರೈತರುಗಳಿಗೆ ಅದು ಉತ್ತಮವಾಗಿರುತ್ತೆ ಅಂತ. ಅದು ಮಾರ್ಕೆಟಿಂಗ್ ವೈಸ್ ನಮ್ಗೇನು ತೊಂದರೆ ಇಲ್ಲ, 100-120 kg 150 kg ಬಂದರೂ ಅದನ್ನ ಸೇಲ್ ಮಾಡಬಹುದು. ಬೇರೆದೆಲ್ಲ ಆದರೆ ನಮಗೆ ಸೇಲ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ, 150 kg ಮೇಲೆ ಯಾರು ತಗೊಳ್ಳಲ್ಲ, ಅದೆಲ್ಲ ನಮ್ಮಲ್ಲೇ ಉಳಿದೋಗುತ್ತೆ. ಹಾಗಾಗಿ ಯಾರ್ಕ್ಷೈರ್ನ ನಿಮ್ಗೆ 150 kg ಒಳಗೆ ಕೊಟ್ಟರೆ ನಮ್ಮ ಮಾಂಸ ಚೆನ್ನಾಗಿರುತ್ತೆ. ಹಾಗೆ ಬಹಳ ಮುಖ್ಯವಾಗಿ ಹಂದಿಗಳ ಸಂತಾನೋತ್ಪತ್ತಿ, ಮರಿಗಳ ಪಾಲನೆ ಮತ್ತು ಅವುಗಳ ಬೆಳವಣಿಗೆ ವಿಚಾರದಲ್ಲಿ ಏನೇನು ಕೆಲಸಗಳನ್ನು ತಪ್ಪದೆ ಮಾಡಬೇಕಂತ ಹೇಳ್ತೀರಿ? ಮನುಷ್ಯರು ಗಲೀಜು ಮಾಡಿದ್ದಾರೆ ಅಷ್ಟೇ ಹಂದಿನ. ಹಂದಿ ಮಾತ್ರ ಗಲೀಜು ಪ್ರಾಣಿ ಅಲ್ಲ. ಹಂದಿ ಎಲ್ಲಿ ತಣ್ಣಗಿರುತ್ತೆ, ನೀರಿರುತ್ತೆ, ಅಂಥ ಜಾಗದಲ್ಲಿ ಹೋಗಿ ಗಲೀಜು ಮಾಡೋದು. ಯಾಕಂದರೆ ಗೂಡಲ್ಲಿ ಎಲ್ಲಿ ನೀರು ನಿಂತಿರುತ್ತೆ ಅಲ್ಲಿ ಬಿದ್ದು ಒದ್ದಾಡುತ್ತೆ. ಹಾಗಾಗಿ ಅದಕ್ಕೆ ಬೆವರು ಗ್ರಂಥಿ ಇಲ್ಲದೇ ಇರೋ ಕಾರಣ ಅದು ಆ ಥರ ಮಾಡುತ್ತೆ ಅಷ್ಟೇ, ಗಲೀಜು ಮಾಡಿಕೊಂಡು ಇದು ಮಾಡುತ್ತೆ. ಗೂಡನ್ನ ಶುಚಿತ್ವ ನೋಡಿಕೊಂಡು ಸಾಕಾಣಿಕೆ ಮಾಡಿದ್ರೆ ಉತ್ತಮವಾಗಿರುತ್ತೆ. ನಿಮ್ಮ ಈ ಒಂದು ಕೆಲಸಗಳನ್ನು ಸಾರ್ವಜನಿಕರು, ನಿಮ್ಮ ಸಂಬಂಧಿಕರು ಗಮನಿಸ್ತಾ ಇರ್ತಾರೆ. ಸಹಜವಾಗಿ ಚೆನ್ನಾಗಿ ಸಾಕ್ತಾ ಇದ್ರೆ ಖುಷಿ ಪಡ್ತಾರೆ, ಇಲ್ಲ ಅದ್ರ ಬಗ್ಗೆ ವಿಮರ್ಶೆ ಮಾಡೋದಿದೆ, ಸಲಹೆಗಳನ್ನು ಕೊಡೋದಿದೆ, ಅಥವಾ ಇನ್ನು ಬೇರೆ ರೀತಿಯಲ್ಲಿ ನಿಮಗೆ ಪೂರಕವಾಗಿ ಅಥವಾ ಬೇರೆ ರೀತಿಯಲ್ಲಿ ನಿಮಗೆ ಮುಜುಗರಾಗುವ ಒಂದು ಸಂಗತಿಗಳನ್ನು ಮಾತಾಡೋದಿದೆ. ಏನನ್ಸುತ್ತೆ, ನೀವು ಸ್ನಾತಕೋತ್ತರ ಪದವಿಯನ್ನು ಮುಗಿಸ್ಕೊಂಡು ಈ ಕಡೆ ಬಂದಿದ್ದೀರಲ್ಲ, ನಿಮ್ಮ ಮನಸ್ಸು ಏನನ್ನುತ್ತೆ, ನಿಮ್ಮ ಹತ್ತಿರದವರು ಏನಂತಾರೆ? ಈ ಫೀಲ್ಡ್ಗೆ ಬಂದ್ಮೇಲೆ ನನಗೆ ಖುಷಿ ಇದೆ. ಬಟ್ ಅದೇ ಕೆಲವರು ಹೇಳ್ತಾರೆ, ಬೆಂಗಳೂರಲ್ಲಿ ಇರ್ಬೋದಿತ್ತು, ಅಲ್ಲಿ ಕಂಪ್ನಿಲಿ ಕೆಲಸ ಮಾಡ್ಬೋದಿತ್ತು, ಇಲ್ಲಿ ಯಾಕೆ ಬಂದು ಇಲ್ಲಿ ಕಷ್ಟ ಯಾಕೆ ಪಡ್ತೀಯಾ, ಒಳ್ಳೆ ಸ್ಯಾಲ್ರಿ ಬರ್ತಾ ಇತ್ತು, ಬೇರೆ ನನ್ನ ಕ್ಲಾಸ್ಮೇಟ್ಸ್ ತರ ಒಂದು 30,000 ಸ್ಯಾಲ್ರಿ ತೊಗೋಬೋದಿತ್ತು ಅಂತ. ಬಟ್ ನನಗೆ ಅಂದರೆ ಇದರಲ್ಲಿ ಖುಷಿ ಇದೆ, ನಾನು ಈ ಫೀಲ್ಡ್ಗೆ ಬಂದ್ಮೇಲೆ ನಾನು ಈ ಫಾರ್ಮ್ ಮಾಡಿದ್ದೀನಿ ಅನ್ನೋದ್ರಿಂದ ಇಡೀ ಕೊಡಗಲ್ಲಿ ನಾನು ಯಾರು ಅಂತ ಗುರುತಿಸ್ತಾರೆ ಅಂದರೆ. ಹಾಗಾಗಿ ನನಗೆ ಇದರಲ್ಲಿ ಫಾರ್ಮ್ ಮಾಡಿರೋಕ್ಕೆ ಖುಷಿ ಇದೆ. ಅಪ್ಪ ಅಮ್ಮ ಏನಂತಾರೆ? ನನ್ನ ಡಿಸಿಷನ್ ಅವ್ರದ್ದೇನು ಅಬ್ಜೆಕ್ಷನ್ ಇಲ್ಲ, ಆದರೂ ಒಂದೊಂದ್ಸಲ ಬೇಸರ ಪಡ್ತಾರೆ, ಅಲ್ಲ ಇಷ್ಟೆಲ್ಲ ಕಷ್ಟಪಡಬೇಕಾ, ಮಾಡಬಹುದಿತ್ತಲ್ಲ. ಬಟ್ ನಮ್ಗೆ ಅಂದ್ರೆ ಅದೇನೋ ಒಂದು ಮಾಡಲೇಬೇಕಾ ಫೀಲ್ಡಲ್ಲಿ ಅಂತ. ಈಗ ಎಲ್ಲರೂ ಹಸುಗಳು ಸಾಕೊಂಡು ಏನೋ ಮಾಡ್ತಾರೆ, ಬಟ್ ಇದರಲ್ಲಿ ಹಂದಿಗಳು ಸಾಕಿ ಅದರಲ್ಲಿ ಏನಾದ್ರು ಒಂದು ಮಾಡಬೇಕು ಅನ್ನೋದೊಂದು ಆಸೆ ಇದೆ. ಹಾಗಾಗಿ ಫಾರ್ಮರ್ಸ್ ಪ್ರೊಡ್ಯೂಸರ್ಸ್ ಆರ್ಗನೈಸೇಷನ್ FPO ಅನ್ನು ಮಾಡಲಿಕ್ಕೆ ಹೊರಟ್ರಿ, ಏನಾಯ್ತು? ಸರ್, FPO ಅಂತ ಮಾಡಿ ಮುತುವರ್ಜಿ ವಹಿಸಿ ಇಡೀ ಕರ್ನಾಟಕದಲ್ಲಿ ಬೆಂಗಳೂರು, ಮಂಗಳೂರು, ಕೊಡಗು, ಅದು 3 ತಾಲೂಕು ಫಸ್ಟ್ ಮಾಡಿದ್ವಿ. ಕೊಡಗಲ್ಲೇ ಸ್ವಲ್ಪ ಕಾರ್ಯಪ್ರವೃತ್ತಾಗಿ ಸ್ಟಾರ್ಟ್ ಮಾಡಿದ್ವಿ. ಫಸ್ಟು ಎಲ್ಲ ಚೆನ್ನಾಗಿತ್ತು FPO ಮಾಡಿ. ರೈತರುಗಳಿಗೆ ನಿರಾಸಕ್ತಿ, 1,100 ರೂಪಾಯಿ ಅದಕ್ಕೆ ಶೇರ್ ಅಮೌಂಟ್ ಕಟ್ಟಬೇಕು ಅನ್ನೋದೇ ಅವ್ರಿಗೊಂದು ಕಟ್ಟಿ, ಇದ್ರ ಬಗ್ಗೆ ನಿಮ್ಗೆಲ್ಲರಿಗೂ ಬೆನಿಫಿಟ್ ಇದೆ ಅಂತ ಹೇಳಿದ್ರೆ ಅವ್ರು ಹೇಳೋದು ನನಗೆ ಅದರಿಂದ ಲೋನ್ ಸಿಗುತ್ತಾ. ರೈತರು ಫಸ್ಟ್ ಕೇಳೋದು 1,000 ಕಟ್ಟಿದ ಮೇಲೆ ಲೋನ್ ಸಿಗುತ್ತಾ ಅನ್ನೋದೊಂದು, ಅವ್ರಿಗೆ ಏನಾಗ್ಬಿಟ್ಟಿದೆ ಅಂದ್ರೆ ನಾನು 1,000 ಕಟ್ಟಿದ ಮೇಲೆ ಒಂದು 5,000 ದುಡ್ಡು ತಗೋಬೇಕು ಅನ್ನೋದೊಂದು ಅವ್ರ ತಲೆಯಲ್ಲಿದೆ. ಬಟ್ ಇವರಿಗೆ ಮಾರ್ಕೆಟ್ ಫ್ಯೂಚರ್ ಬಗ್ಗೆ, ಇದ್ರದ್ರೆ ಮಾರ್ಕೆಟ್ ಚೆನ್ನಾಗಿರುತ್ತೆ, ನಾವು ಒಂದೇ ಸಾಕಿದ್ವಿ ಬೆಲೆ ಸಿಗುತ್ತೆ, ಒಂದು ನಿಗದಿ ಆಗುತ್ತೆ, ಹೊರಗಡೆಗೆ ಎಲ್ಲರೂ ಎಕ್ಸ್ಪೋರ್ಟ್ ಮಾಡ್ಬೋದು ಅನ್ನೋದೊಂದು ಅವ್ರಿಗೆ ತಲೆಯಲ್ಲಿಲ್ಲ. ಜಸ್ಟ್ ಏನಂದ್ರೆ ಅವ್ರಿಗೆ 1,000 ದುಡ್ಡು ಕೊಡೋಕೆ ಹಿಂದೆ ಮುಂದೆ ನೋಡ್ಕೊಂಡು ಈಗ FPO ಅನ್ನ ಸ್ವಲ್ಪ ಹಿಂದೇಟ್ ಮಾಡ್ತಾ ಇದ್ದಾರೆ. ರೈತರುಗಳಿಗೆ ಆಸಕ್ತಿನೇ ಇಲ್ಲ, ಆ ತರ ಆಗಿದೆ. ನಾವು ಇಡೀ ಜಿಲ್ಲೆಯಲ್ಲಿ ಪ್ರವಾಸ ಮಾಡ್ಕೊಂಡು ಎಲ್ಲ ರೈತರುಗಳಿಗೆ ಇದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದೀವಿ, ಈ ತರ ಆಗುತ್ತೆ, ಒಂದೇ ವರ್ಷದಲ್ಲಿ ಇದೆಲ್ಲ ಆಗಲ್ಲ, ಒಂದು 5 ವರ್ಷಕ್ಕೆಲ್ಲ ಚೆನ್ನಾಗುತ್ತೆ, ನೀಟಾಗಿ ಆಗುತ್ತೆ ಅಂತೆಲ್ಲ ಹೇಳ್ತಾ ಇದೀವಿ, ಅವ್ರಿಗೆಲ್ಲ ಕನ್ವಿನ್ಸ್ ಮಾಡ್ತಾ ಇದೀವಿ. ಆದರೂ ರೈತರುಗಳು ಸ್ವಲ್ಪ ಹಿಂದೆಟ್ಟು, ಯಾರ್ಯಾರು 10-20 ಹಂದಿ ಸಾಕಿರ್ತಾರಲ್ಲ ಅವ್ರಿಗೆ ಇದು ಅನುಭವ ಆಗಿ ಅವರೇ ಬರ್ತಾ ಇದ್ದಾರೆ. ಆದರೆ 1-5 ಹಂದಿ ಸಾಕಿರೋರಿಗೆ ಇದರ ಅನುಭವ ಕಮ್ಮಿ. ಅವ್ರಿಗೆ ನನಗೇನು, ನಾನು ಇಲ್ಲೇ ಮನೆಯಲ್ಲೇ ಮಾಡ್ಕೋತೀನಿ, ಮಾಂಸ ಮಾಡಿ ಮಾರಾಟ ಮಾಡ್ತೀನಿ, ಆ ಥರ ನಿರಾಸಕ್ತಿ ಇದೆ ಅವರಲ್ಲಿ. ಹಂದಿ ಸಾಕಾಣಿಕೆ ಒಂದು ವಿಚಾರದಲ್ಲಿ ನಾವು ಗಮನಿಸೋದಾದ್ರೆ ಹಂದಿಗಳ ಚಟುವಟಿಕೆಗಳನ್ನು ಅವುಗಳ ಗುಣಲಕ್ಷಣಗಳನ್ನು ನೋಡ್ತಾ ಇರಬೇಕು. ಕೆಲವೊಂದು ಹಂದಿಗಳು ಬಹಳ ವಿಶೇಷವಾದ ಗುಣಗಳನ್ನು ಹೊಂದಿರ್ತವೆ, ಕೆಲವೊಂದು ಕಂತ್ರಿ ಗುಣಗಳನ್ನು ಇಟ್ಕೊಂಡಿರ್ತವೆ, ಸಾಕುವವರಿಗೆ ತೊಂದರೆನೇ ಆಗುತ್ತೆ ಅನ್ನೋ ಥರ ಮಾತಾಡೋದಿದೆ. ನಿಮ್ಮಂಥವ್ರು ಏನಂತೀರಿ? ಇಲ್ಲ ಸರ್, ಅದು ಹಂದಿಗಳಿಗೆ ಏನಂದ್ರೆ ಅದು ಸ್ವಲ್ಪ ಕೀಟ್ಲೆ ಸ್ವಭಾವ, ಅವಕ್ಕೆ ಏನಾದರೂ ಮಾಡಿ ನೋಡಬೇಕು ಅನ್ನೋದು ಒಂದು ಸ್ವಭಾವ. ಹೊಟ್ಟೆ ತುಂಬ ಅಷ್ಟು ಫುಡ್ ಕೊಟ್ಟರೆ ಸಫಿಷಿಯಂಟ್ ಆಗಿ ಮಲ್ಕೊಳ್ಳೋ ಬರುತ್ತೆ, ಇನ್ನೇನು ಕೀಟ್ಲೆ ಮಾಡೋದು ಆ ಥರ ಏನು ಮಾಡೋದಿಲ್ಲ. ಅದೇನಂದ್ರೆ ಅಂದ್ರೆ ಈಟಿಗೆ ಬರೋ ಟೈಮಲ್ಲಿ ಸ್ವಲ್ಪ ಗಂಡಂದಿಗಳು ಸ್ವಲ್ಪ ಕೀಟ್ಲೆ ಮಾಡುತ್ತೆ, ಅದು ಬಿಟ್ಟರೆ ಹೆಣ್ಣಂದಿಗಳದ್ದು ಯಾವುದೇ ತೊಂದರೆ ಇರಲ್ಲ. ಮತ್ತೆ ಒಂದೊಂದು ಹಂದಿ ಪ್ರೆಗ್ನೆಂಟ್ ಆಗಿರುತ್ತೆ, ಅದು ಸ್ವಲ್ಪ ರ್ಯಾಶ್ ಇರುತ್ತೆ, ಯಾರು ಓನರ್ ಹೋದ್ರೆ ಕಚ್ಚಕ್ಕೆಲ್ಲ ಬರುತ್ತೆ. ಅದೇನಂದ್ರೆ ಅದು ಮರಿಗಳನ್ನ ಕಾಪಾಡ್ಕೋಬೇಕು ಅನ್ನೋದು ಒಂದು ಉದ್ದೇಶ ಇರುತ್ತೆ. ಅದು ಬಿಟ್ರೆ ಹಂದಿ ಸಾಧು ಪ್ರಾಣಿ ಅಂದ್ರೆ ಅದರಷ್ಟು ಸಾಧು ಪ್ರಾಣಿ ಯಾವುದೂ ಇಲ್ಲ. ಮರಿಗಳನ್ನು ನಾಯಿ ಬೆಕ್ಕುಗಳು ತಿನ್ನೋ ರೀತಿಯಲ್ಲಿ ಇಲ್ಲಿ ಹಂದಿಗಳು ಸಹ ತಿನ್ನೋದಿದೆ ಅಂತ ಮಾತಾಡೋರು ಇದಾರೆ, ಏನಂತೀರಿ? ಹೌದು, ಕೆಲವೊಂದು ಹಂದಿಗಳು ಈ ಮೊದಲನೇ ಟೈಮ್ ಪ್ರೆಗ್ನೆಂಟ್ ಆಗಿರೋ ಹಂದಿಗಳು ಕೆಲವೊಂದು ಏನೂ ಆಗುತ್ತೆ ಅಂದರೆ ಮರಿ ಹಾಕಿದ ಟೈಮಲ್ಲಿ ಅವಕ್ಕೆ ಹಾಲು ಕುಡಿಯೋಕೆ ಬಂದಾಗ ಅವಕ್ಕೆ ಒಂಥರ ಕಚ್ಚುಗುಳಿ ಆ ಥರ ಆಗುತ್ತೆ. ಹಾಗೇನು ಮಾಡುತ್ತೆ, ಏನೋ ಬಂದಿದೆ ಅಂಥೇಳಿ ಮರಿಗಳು ಕಚ್ಚಿ ಮರಿಗಳನ್ನ ಸಾಯಿಸೋದು, ಅದನ್ನೇ ಮರಿಗಳನ್ನ ತಿನ್ನೋದು ಆ ಥರ ಎಲ್ಲ ಮಾಡ್ತಾ ಇದೆ. ಕೆಲವೊಂದು ಹಂದಿಗಳು ಆ ಥರ ಮಾಡುತ್ತೆ, ಅದು ಬಿಟ್ಟರೆ ಬೇರೆ ಹಂದಿಗಳು ಯಾವುದೂ ಮಾಡಲ್ಲ. ಅದೇನಂದ್ರೆ ಒಂದೊಂದು ಹಂದಿಗಳು ಮಾತ್ರ ಆ ಥರ ಅದಕ್ಕೆ ಅಭ್ಯಾಸ, ಅದು ಫಸ್ಟ್ ಸತಿ ಡೆಲಿವರಿ ಆದ ಮೇಲೆ ಸರಿಯಾಗ್ಬಿಡುತ್ತೆ. ಒಂದೊಂದು ಹಂದಿಗಳು ಆ ಥರ ಅದು ಕಂಟಿನ್ಯೂ ಮಾಡ್ಕೊಂಡಿರುತ್ತೆ, ಅದನ್ನೆಲ್ಲ ಕಟ್ಟಿಂಗ್ ಮಾಡ್ಬೋದು, ಅದನ್ನ ಇಟ್ಕೊಂಡ್ರೆ ನಮಗೂ ಲಾಭ ಇಲ್ಲ. ಕೆಲವೊಂದು ಸಾರಿ ಬಹುಬೇಗ ಒಂದು ಕಸಬಿನಲ್ಲಿ ನೆಲೆಯನ್ನ ಕಾಣೋದಿದೆ, ಕೆಲವೊಂದು ಸಾರಿ 4-6 ವರ್ಷಗಳ ಕಾಲ ಬೇಕಾಗಬಹುದು. ಈ ಹಂದಿ ಸಾಕಾಣಿಕೆ ವಿಚಾರದಲ್ಲಿ ನೀವು ಒಂದು ರೀತಿಯಲ್ಲಿ ವ್ಯವಸ್ಥಿತವಾಗಿ ಕೆಲಸ ಮಾಡ್ಕೊಂತ ಬಂದಿದ್ರಿ, ತಕ್ಕಷ್ಟು ಸಂಪಾದನೆ ಮಾಡಿದ್ರಿ, ಕೆಲವೊಂದು ಸಾರಿ ಅನಾನುಕೂಲಗಳಾಗಿದ್ದಾವೆ, ಏನು ನಿಮ್ಮ ಮಾರ್ಗದ ಬಗ್ಗೆ ನಮ್ಮ ಜನಗಳಿಗೆ ಹೇಳಕ್ ಇಷ್ಟಪಡ್ತೀರಿ? 4-6 ವರ್ಷಗಳ ಈ ಒಂದು ದಾರಿಯನ್ನ ಹೇಗೆ ಪರಿಚಯಿಸ್ತೀರಿ? ಆಸಕ್ತಿಯಿಂದ ಕೆಲವು ಯುವಕರು ಏನ್ ಮಾಡ್ತಾರೆ ಅಂದ್ರೆ ಬಂದು ಸ್ಟಾರ್ಟಿಂಗ್ ಅಲ್ಲೇ ಯೂಟ್ಯೂಬ್ ಅಲ್ಲಿ ವಿಡಿಯೋಗಳನ್ನ ನೋಡ್ಬಿಟ್ಟು ಹೇಳ್ತಾರೆ, ನಾನು ಇಲ್ಲಿ ಕೋಟಿ ಸಂಪಾದನೆ ಮಾಡಿ ಅಂತ ಹೇಳ್ಬಿಟ್ಟು ಇವ್ರ ಮನೆಯಿಂದ ದುಡ್ಡೆಲ್ಲ ತಂದು ಇನ್ವೆಸ್ಟ್ ಮಾಡ್ಕೋತಾರೆ. ಇವ್ರದ್ದೇನಂದ್ರೆ ಅವ್ರ ಕೆಲಸ ಮಾಡಲ್ಲ, ಯಾರನ್ನ ಲೇಬರ್ನ ಇಟ್ಟು ಕೆಲಸ ಮಾಡ್ಬೇಕು ಅಂತೇಳಿ ದುಡ್ಡು ತಂದು ಹಾಕ್ತಾರೆ. ಆ ಥರ ಮಾಡಿಕೊಂಡು ಕೆಲವರೆಲ್ಲ ಹಣನ ಲಾಸ್ ಮಾಡ್ಕೋತಾ ಇದ್ದಾರೆ ಹೊರತು ನಾನೇ ಕೆಲಸ ಮಾಡ್ತೀನಿ ಫಾರ್ಮ್ ಮಾಡಿ ನಾನೇ ಕೆಲಸ ಮಾಡಿ ಎಲ್ಲ ನಿಭಾಯಿಸ್ತೀನಿ ಅನ್ನೋದಾದರೆ ಫಾರ್ಮ್ ಮಾಡಬೇಕು, ಅದು ಬಿಟ್ಟು ಲೇಬರ್ನ ನಂಬಿ ಮಾಡ್ತೀನಿ ಅನ್ನೋದಾದರೆ ಯಾವುದೇ ಕಾರಣಕ್ಕೂ ಸಕ್ಸಸ್ ಆಗಲ್ಲ. ಮತ್ತೆ ಒಂದೇ ವರ್ಷದಲ್ಲಿ ನಾನು ಲಾಭ ತೆಗಿತೀನಿ ಅನ್ನೋಕೆ ಆಗಲ್ಲ. ಅಂಗಡಿ ಎಲ್ಲ ಮಾಡಿ ಇನ್ವೆಸ್ಟ್ ಮಾಡಿ ಅದರಲ್ಲಿ ಬೇಕಾದ್ರೆ ಲಾಭ ತೆಗಿಬಹುದು 1-6 ತಿಂಗಳಿಗೆ. ಹಂದಿಯಲ್ಲಿ 1 ವರ್ಷ ಕಮ್ಮಿ ನಮಗೆ ರಿಟರ್ನ್ ಬರೋದಿಲ್ಲ, 1 ವರ್ಷ ಕಾಯಲೇಬೇಕು, ತಾಳ್ಮೆ ಬೇಕಾದ್ರೆ ಮಾತ್ರನೇ ನಮಗೆ ರಿಟರ್ನ್ ಆಗುತ್ತೆ, ಇಲ್ಲ ಅಂದರೆ ಅದು ಭಾರಿ ಕಷ್ಟ ಇದೆ. ಹಂದಿ ಸಾಕಾಣಿಕೆ, ಹಸು ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಈ 3 ಕ್ಷೇತ್ರಗಳನ್ನ ಹೋಲಿಕೆ ಮಾಡಿ ನೋಡಿದ್ರೆ ಏನ್ ಅನ್ಸುತ್ತೆ ಹಂದಿಗಳ ಸಾಕಾಣಿಕೆ? ಮಾರ್ಕೆಟಿಂಗ್ ಕೋಳಿ ತರ ರೇಟ್ ಇದ್ರೆ ಹಂದಿಗಳು ಉತ್ತಮ, ಬಟ್ ಏನಂದ್ರೆ ಹಂದಿಗಳಿಗೆ ಕೆಲಸ ಕಮ್ಮಿ, ಫುಡ್ ಮ್ಯಾನೇಜ್ಮೆಂಟ್ ವಾಟರ್ ಮ್ಯಾನೇಜ್ಮೆಂಟ್ ಅದೆರಡು ಮಾಡ್ಕೋಬೇಕು. ನೀರು ಸೌಲಭ್ಯ, ಮೊದಲು ನಾನು ವೆಟರ್ನರಿ ಅವ್ರನ್ನ ಕನ್ಸಲ್ಟ್ ಮಾಡ್ತೀನಿ, ಇವತ್ತು ವ್ಯಾಕ್ಸಿನೇಷನ್ ಬಂದಾಗ ಅವ್ರನ್ನ ಕರಿಬೇಕಾಯ್ತು, ಕೆಲವೊಂದು ಟೈಮಲ್ಲಿ ವೆಟರ್ನರಿ ಡಾಕ್ಟರ್ಗಳು ಸಿಗ್ತಾ ಇರಲಿಲ್ಲ, ಹಾಗೇನ್ ಮಾಡಿದೆ ಅವರು ವ್ಯಾಕ್ಸಿನೇಷನ್ ಮಾಡೋದೆಲ್ಲ ನೋಡ್ಕೊಂಡಿದ್ವಿ, ಆಗಿಂದ ನಾನೇ ವ್ಯಾಕ್ಸಿನೇಷನ್ ಮಾಡ್ತೀನಿ. ನಮ್ಗೆ ಆ ಟೈಮ್ ಇರುತ್ತೆ. ಕರ್ನಾಟಕದ ಬೇರೆ ಬೇರೆ ಭಾಗಗಳಲ್ಲಿ ಕೆಲವೊಬ್ಬರು ನೋಡಿದಿರಿ, ಏನಂತೀರಿ ಅವ್ರ ಬಗ್ಗೆ? ವಾಟ್ಸಪ್ ಗ್ರೂಪ್ಗಳಿರೋದ್ರಿಂದ ನಮ್ಗೆಲ್ಲ ರೈತರುಗಳು ಪರಿಚಯ ಆಗಿದ್ದಾವೆ. ನಾನು ಫಸ್ಟ್ ಆಗಿ ದೊಡ್ಡ ಫಾರ್ಮ್ ನೋಡಿದ್ದು ಅಂದ್ರೆ ಚಿಕ್ಕಮಗಳೂರು ಅಮರ್ ಡಿಸೋಜ್ ಅವ್ರ ಫಾರ್ಮ್ ಎಲ್ಲ ನೋಡಿದ್ದೆ, ಮತ್ತೆ ಅಲ್ಲಿಂದಾನೇ ಕೆಲವೊಂದು ಬ್ರೀಡ್ಗಳನ್ನ ತಂದಿದ್ದೆ. ನಾನು ಯಾರ್ಕ್ಷೈರ್ ಬ್ರೀಡ್ಗಳನ್ನ ಕ್ರಾಸ್ ಮಾಡಕ್ಕೆ ಮೇಲ್ ಬೇಕಿತ್ತು, ಮತ್ತೆ ಫೀಮೇಲ್ ಅಲ್ಲಿಂದಾನೇ ತಂದಿದ್ದೆ. ತದನಂತರ ನಾನು ಬೆಂಗಳೂರಿನ ದೊಡ್ಡ ಫಾರ್ಮ್ ಇದೆ ನಾಗೇಶ್ ಅಂತೇಳಿ, ಒಂದು 3,000 ಹಂದಿಗಳಿದೆ, ಅವರು ಫಾರ್ಮ್ ಎಲ್ಲ ವಿಸಿಟ್ ಮಾಡಿ ನಮ್ ಮೆಡಿಸಿನ್ ಬಗ್ಗೆ ಏನೇ ಬೇಕಾದರೂ ಅವ್ರನ್ನೇ ಕಾಂಟ್ಯಾಕ್ಟ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ಅವರು ರೆಸ್ಪಾಂಡ್ ಮಾಡ್ತಾರೆ. ಯಾಕೆಂದ್ರೆ ಅವ್ರ ಫೀಲ್ಡ್ ಅಲ್ಲಿ ಅನುಭವ ಇದೆ, ಅವಾಗ ಯಾವ ಮೆಡಿಸಿನ್ ಬೇಕು, ಏನ್ ಬೇಕು, ಯಾವ್ದು ಮಾಡ್ಬೋದು ಅಂತೇಳಿ, ಏನ್ ಕಾಯಿಲೆ ಇದೆ ಅಂತೇಳಿ ಇಮಿಡಿಯೇಟ್ ಆಗಿ ವೆಟರ್ನರಿ ಡಾಕ್ಟರ್ ಕನ್ಸಲ್ಟ್ ಮಾಡೋಕ್ಕಿಂತ ಮುಂಚೆ ಅವ್ರಿಗೊಂದು ಕನ್ಸಲ್ಟ್ ಮಾಡಿದ್ರೆ ಅವ್ರು ಬೇಗ ಹೇಳಿರುತ್ತಾರೆ. ಯಾಕಂದ್ರೆ ಅವ್ರಿಗೆ ಅಷ್ಟು ಹಂದಿಗಳನ್ನ ಮೇಂಟೈನ್ ಮಾಡೋದ್ರಿಂದ ಅವ್ರಿಗೆ ಅದ್ರ ಬಗ್ಗೆ ಅನುಭವ ಇದೆ. ಹಾಗಾಗಿ ಈ ಫಾರ್ಮ್ಗಳೆಲ್ಲ ವಿಸಿಟ್ ಮಾಡಿದ್ದೀನಿ. ನಿಮ್ಮ ಅನುಭವಗಳನ್ನು ಹಂಚಿಕೊಂಡ್ರಿ ಅಭಿಷೇಕ್ ಅವರೇ, ತಮಗೆ ಧನ್ಯವಾದಗಳು, ನಮಸ್ಕಾರ. ಧನ್ಯವಾದಗಳು ಸರ್, ತಮಗೂ ನಮಸ್ಕಾರ. ರೈತ ಬಾಂಧವರೇ, ಕುಶಾಲನಗರ ತಾಲೂಕು ಬಳ್ಳೂರು ಗ್ರಾಮದ ಎಂ ಅಭಿಷೇಕ್ ಅವರ ಹಂದಿ ಸಾಕಾಣಿಕೆಯಲ್ಲಿನ ಅನುಭವಗಳನ್ನು ಇದುವರೆಗೆ ಆಲಿಸಿಕೊಂಡ್ರಿ. ಅಭಿಷೇಕ್ ಅವರ ಜೊತೆಗೆ ಮಾತನಾಡಬಹುದು ರೈತ ಬಾಂಧವರೇ. ಹಂದಿ ಸಾಕಾಣಿಕೆಯಲ್ಲಿ ಮತ್ತಷ್ಟು ವಿಷಯಗಳನ್ನು ತಿಳಿದುಕೊಳ್ಬೇಕು, ಆ ನಿಟ್ಟಿನಲ್ಲಿ ಸಾಕಬೇಕನ್ನೋ ಒಂದು ಸಂಗತಿ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಅವರ ಸಂಖ್ಯೆ ಹೇಗಿದೆ? 97-41-40-62-70 97-41-40-62-70 ಇವರನ್ನು ಸಂದರ್ಶಿಸಿದವರು ವಿಜಯ್ ಅಂಗಡಿ. ರೈತ ಭೂಮಿಯ ಚೊಚ್ಚಲ ಮಗ ಕರ ಮುಗಿಯೋ ಕಾಫಿ ಕೃಷಿ, ಏಲಕ್ಕಿ ಕಾಳುಮೆಣಸು ಬೇಸಾಯ, ಹಸು, ಎಮ್ಮೆ, ಹಂದಿ, ಆಡುಗಳ ಸಾಕಾಣಿಕೆ, ಸಾಧಕ ರೈತರ ಅನುಭವ, ಕೃಷಿ ನಿರತ ಮಹಿಳೆಯರ ಅನಿಸಿಕೆ, ಯುವಕರ ಪಾಲ್ಗೊಳ್ಳುವಿಕೆ, ಸಮಗ್ರ ಕೃಷಿ, ಹೀಗೆ ನೇರ ಪ್ರಸಾರದಲ್ಲಿ ಕೃಷಿ ರಸಪ್ರಶ್ನೆಗಳು, ಜೊತೆಗೆ ಅಲ್ಲಲ್ಲಿ ಅರ್ಥಪೂರ್ಣವಾದ ಕೃಷಿ ಗೀತೆಗಳು ಪ್ರಸಾರವಾಗುತ್ತಿವೆ. ಕೇಳಿ, ಕೊಡಗಿನ ಜನಪ್ರಿಯ ಮಾಧ್ಯಮವಾದ ಆಕಾಶವಾಣಿಯಲ್ಲಿ ನಿತ್ಯವೂ ಕೃಷಿ ಸಂಗತಿಗಳನ್ನು. ಕೃಷಿ ಪ್ರಧಾನವಾದ ನಮ್ಮ ನಾಡಿನಲ್ಲಿ ಆಕಾಶವಾಣಿಯು ಕೃಷಿ ಕ್ಷೇತ್ರದ ವಿವಿಧ ವಿಚಾರಗಳನ್ನು ನಿಮಗಾಗಿ ತಲುಪಿಸುತ್ತಿದೆ. ಪ್ರತಿದಿನದ ಸಂಜೆಯ ಕೃಷಿ ಪ್ರಸಾರದ ಪ್ರಾಯೋಜಕರು ಕೇಂದ್ರ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ. ರೈತ ಇರದ ನಾಡೇ ಇಲ್ಲ, ರೈತ ಬೆಳೆದ ಬೆಳೆ ತಿನ್ನದವರೇ ಇಲ್ಲ, ರೈತ ಎಂದು ಸ್ವಾರ್ಥಿ ಅಲ್ಲ. ಕೇಳುಗರೆ, ಇಲ್ಲಿಗೆ ಇಂದಿನ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮ ಮುಗಿಯಿತು. ಇನ್ನು ನಾಳಿನ ಕಾರ್ಯಕ್ರಮದಲ್ಲಿ ಕಾಫಿ ತೋಟಗಳಲ್ಲಿ ನೆರಳಿನ ಮರಗಳು ಈ ಕುರಿತು ಗೋಣಿಕೊಪ್ಪದ ಕೃಷಿ ವಿಜ್ಞಾನ ಕೇಂದ್ರದ ಕೆಎ ದೇವಯ್ಯ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಈಗ ಕೇಳಿ ಪೇಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟೀಯ ಮಾರುಕಟ್ಟೆಯಲ್ಲಿರುವ ಕಾಫಿ ಧಾರಣೆ 50 ಕೆಜಿಯ ಚೀಲವೊಂದಕ್ಕೆ ರೊಬಸ್ಟ ಚೆರಿ 4,500 ರೂಪಾಯಿಯಿಂದ 4,550 ರೂಪಾಯಿ, ರೊಬಸ್ಟ ಪಾರ್ಚ್ಮೆಂಟ್ 9,750 ರೂಪಾಯಿಯಿಂದ 9,800 ರೂಪಾಯಿಗಳು, ಅರೇಬಿಕಾ ಚೆರಿ 8,700 ರೂಪಾಯಿಯಿಂದ 9,000 ರೂಪಾಯಿಗಳು, ಅರೇಬಿಕಾ ಪಾರ್ಚ್ಮೆಂಟ್ 15,750 ರೂಪಾಯಿಯಿಂದ 16,000 ರೂಪಾಯಿಗಳು. ಅಡಿಕೆ ಧಾರಣೆ ಕ್ವಿಂಟಲ್ಗೆ ಹಳೆ ಅಡಿಕೆ 50,000 ರೂಪಾಯಿ, ಹೊಸ ಅಡಿಕೆ 37,500 ರೂಪಾಯಿಯಿಂದ 45,000 ರೂಪಾಯಿಗಳು, ಕಾಳುಮೆಣಸು 1 ಕೆಜಿಗೆ 460-490 ರೂಪಾಯಿಗಳು, ಏಲಕ್ಕಿ 1 ಕೆಜಿಗೆ 450-600 ರೂಪಾಯಿಗಳು. ಪೇಟೆ ಧಾರಣೆ ಕೇಳಿದಿರಿ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮ ಕೇಳಿದಿರಿ. ಆಕಾಶವಾಣಿ ಮಡಿಕೇರಿ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ ಸುದ್ದಿ ಜೊಂಪೆ, ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಮಡಿಕೇರಿ. ಎಲ್ಇಡಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಅಲ್ಮಿರಾ, ಕಾಟ್, ಸೋಫಾ, ಬೆಡ್ ಎಲ್ಲವೂ ರಿಯಾಯಿತಿ ದರದಲ್ಲಿ. ಎಲ್ಲಾ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಮಾರ್ಕೆಟ್ ಹತ್ತಿರ, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827223018. ಸುದ್ದಿ ಜೊಂಪೆ ಓದ್ತಾ ಇರುವ ಉಮಜ್ಜೇಗೌಡನ ಪ್ರೇಮ ಪ್ರಕಾಶ್ ಜೊಂಪೆನ ವಿವರ. ಕರ್ನಾಟಕ ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರ ಮತ್ತು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಕಡೆಯಿಂದ ಆಗಸ್ಟ್ 13ರಂದು ಬೃಹತ್ ಲೋಕ ಅದಾಲತ್ ನಡೆದಿದೆ. ಈ ಅವಕಾಶನ ಅರ್ಹರು ಸದುಪಯೋಗ ಪಡ್ಕೊಳ್ಳುವ ಹಂಗೆ ಪ್ರಧಾನ ಜಿಲ್ಲಾ ಮತ್ತೆ ಸೆಷನ್ ನ್ಯಾಯಾಧೀಶರು ಆಗಿದ್ದ ಎಂ ಬೃಂಗೇಶ್ ಅವು ಮನವಿನ ಮಾಡಿಕೊಂಡಳು. ಪ್ಯಾಟೆನ ತಮ್ಮ ಕಚೇರಿಯಲ್ಲಿ ಸುದ್ದಿಗೋಷ್ಠಿಗೆ ಮಾಹಿತಿ ನೀಡಿದ ನ್ಯಾಯಾಧೀಶರು, ಸಾರ್ವಜನಿಕರು ತಮ್ಮ ವ್ಯಾಜ್ಯ ಪೂರ್ವ ಹಂಗೆ ನ್ಯಾಯಾಲಯದಲ್ಲಿ ಬಾಕಿ ಇದ್ದ ಪ್ರಕರಣನ ಪರಿಹಾರ ಪಡ್ಕೊಳ್ಳುವ ಹಂಗೆ ಅವಕಾಶ ಕಲ್ಪಿಸಲಾದೆ ಅಂತ ಪ್ರಧಾನ ಜಿಲ್ಲಾ ಮತ್ತೆ ಸೆಷನ್ ನ್ಯಾಯಾಧೀಶರು ತಿಳಿಸಿಯಳು. ಇದರ ಬಗ್ಗೆ ಜಾಸ್ತಿ ಮಾಹಿತಿ ಬೇಕಾದ್ರೆ 08272723 ಸಂಪರ್ಕಿಸಕ್ಕೆ 2021-22 ಸಾಲಿನ 10ನೇ ತರಗತಿ ಮತ್ತೆ 2ನೇ ಪಿಯುಸಿ ಸಾರ್ವತ್ರಿಕ ಪರೀಕ್ಷೆಗಳಲ್ಲಿ ಜಾಸ್ತಿ ಅಂಕ ಪಡೆದ ಕರ್ನಾಟಕ ಮೂಲ ನಿವಾಸಿ ಮತ್ತೆ ಮಾಜಿ ಸೈನಿಕರ ಮಕ್ಕಳಿಗೆ ಜನರಲ್ ಕೆಎಸ್ ತಿಮ್ಮಯ್ಯ ನಗದು ಇನಾಮಿಗೆ ಅರ್ಜಿನ ಕರೆದೊಳು. ಅರ್ಜಿ ಸಲ್ಲಿಸಿಕೆ ನವೆಂಬರ್ 15 ಆಖಿರಿ ದಿನ ಆಗುಟ್ಟು. ಹಂಗೆ ಸೈನಿಕ ಕಲ್ಯಾಣ ಮತ್ತೆ ಪುನರ್ವಸತಿ ಇಲಾಖೆನ ಜಂಟಿ ನಿರ್ದೇಶಕರು ತಿಳಿಸಿಯೋಳು. ಭಾರತ ಸರ್ಕಾರ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ವ್ಯಾಪ್ತಿಗೆ ಒಳಪಟ್ಟ ಕಾನ್ಸ್ಟೇಬಲ್ ಡ್ರೈವರ್ ಹೈದಂಗಳ ಪೊಲೀಸ್ ಪರೀಕ್ಷೆ 2022 ನೇಮಕಾತಿ ಪರೀಕ್ಷೆಗೆ ಅರ್ಜಿನ ಕರೆದೊಳು. ಅರ್ಜಿ ಸಲ್ಲಿಸಿಕೆ ಜುಲೈ 29 ಆಖಿರಿ ದಿನ ಆಗುಟ್ಟು. ಇದರ ಬಗ್ಗೆ ಜಾಸ್ತಿ ಮಾಹಿತಿ ಬೇಕಾದರೆ 0800-255-0250 ಸಂಪರ್ಕಿಸಕೃತ ಜಿಲ್ಲಾ ಉದ್ಯೋಗ ವಿನಿಮಯ ಅಧಿಕಾರಿಗ ತಿಳಿಸಿಯೋಳು. ಭಾರತ ಸ್ಕೌಟ್ಸ್ ಮತ್ತೆ ಗೈಡ್ಸ್ ಕೊಡಗು ಜಿಲ್ಲಾ ಸಂಸ್ಥೆನ ಅಧ್ಯಕ್ಷರು ಆಗಿದ್ದ ಜಿಲ್ಲಾಧಿಕಾರಿಗ ಕಚೇರಿ ಸಭಾಬಾಡಿಲಿ ಭಾರತ ಸ್ಕೌಟ್ಸ್ ಮತ್ತೆ ಗೈಡ್ಸ್ ಕಡೆಯಿಂದ ಕಲಿಸಿಕೊಟ್ಟ ವಾರ್ಷಿಕ ಯೋಜನಾ ಪುಸ್ತಕನ ಇಂದು ಬಿಡುಗಡೆ ಮಾಡಿದೋ. ಹಂಗೆ ಪ್ಯಾಟೆನ ಜಿಲ್ಲಾ ಪಂಚಾಯತ್ ಕಚೇರಿ ಸಭಾಬಾಡಿಲಿ ಜಿಲ್ಲಾ ಪಂಚಾಯತ್ ಸಿಇಒ ಬನ್ವರ್ ಸಿಂಗ್ ಮೀನಾ ಅವು ವಾರ್ಷಿಕ ಯೋಜನಾ ಪುಸ್ತಕನ ಬಿಡುಗಡೆ ಮಾಡಿದೋ. ಈ ಕಾರ್ಬರ್ಲಿ ಜಿಲ್ಲಾ ಪ್ರಧಾನ ಆಯುಕ್ತರಾದ ಬೇಬಿ ಮ್ಯಾಥ್ಯೂ, ಜಿಲ್ಲಾ ಸಂಘಟಕರಾದ ಯುಸಿ ದಮಯಂತಿ ಸೇರಿದಂಗೆ ಇನ್ನೂ ಮುಖ್ಯಪಟ್ಟವು ಹಾಜರಿದ್ದೋ. ಹಾಸನ ಜಿಲ್ಲೆನ ಅಡಿಷನಲ್ ಎಸ್ಪಿ ಆಗಿ ಇವು ಕೊಡಗಿನವೇ ಆಗಿದ್ದು ಮಾದಪಂಡ ಕೆ ತಮ್ಮಯ್ಯ ಅವು ನಿಯುಕ್ತಿಗೊಂಡಳು. ಇವು ಕುಶಾಲನಗರದ ರಂಗಸಮುದ್ರದವು. ವಿರಾಜಪೇಟೆ ತಾಲೂಕಿನ ತೋರಾ ಭೂಕುಸಿತ ಜಾಗದ ನಿವಾಸಿಗಳಿಗೆ ಮುಂಜಾಗೃತಾ ಕ್ರಮ ಆಗಿ ಶುರು ಮಾಡಿದ ಕಾಳಜಿ ಕೇಂದ್ರಕ್ಕೆ ಶಾಸಕರಾದ ಕೆಜಿ ಬೋಪಯ್ಯ ಇಂದು ಆಹಾರ ಕಿಟ್ ಹಂಚಿದ. ಮಳೆ ಕಮ್ಮಿ ಇದ್ದ ಕಾರಣದಿಂದ ಎಲ್ಲರನ್ನೂ ಕೂಡ ಮನೆಗೆ ತೆರಳುವ ವ್ಯವಸ್ಥೆ ಮಾಡಲಾಯಿತು. ಹಂಗೆ ಇಲ್ಲಿ ತಹಶೀಲ್ದಾರ್ ಯೋಗಾನಂದ ಅವು ಮತ್ತೆ ಬ್ಯಾರೆ ಬ್ಯಾರೆ ಮುಖ್ಯಪಟ್ಟವು ಹಾಜರಿದ್ದು. 2021-22 ಎರಡನೇ ಪದವಿ ಪೂರ್ವ ಕಾಲೇಜು ಮಕ್ಕಳ ಪೂರಕ ಪರೀಕ್ಷೆ ಸಪ್ಲಿಮೆಂಟರಿ ಆಗಸ್ಟ್ 12-25 ಮುಟ್ಟ ನಡೆದದೇತ ಪದವಿ ಪೂರ್ವ ಶಿಕ್ಷಣ ಇಲಾಖೆಯಿಂದ ಮಾಹಿತಿ ಸಿಕ್ಕಿಟ್ಟು. ವಿಕಲಚೇತನರ ಮತ್ತೆ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಕಡೆಯಿಂದ 2022 ಅಕ್ಟೋಬರ್ 1 ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆನ ರಾಜ್ಯ ಮಟ್ಟದಲ್ಲಿ ಆಚರಿಸುವ ಸಮಯದಲ್ಲಿ ಬ್ಯಾರೆ ಬ್ಯಾರೆ ಕ್ಷೇತ್ರದಲ್ಲಿ ಗಣನೀಯ ಚಾಕ್ರಿ ಮಾಡಿದ್ದ ಹಿರಿಯ ನಾಗರಿಕರಿಗೆ 6 ವೈಯಕ್ತಿಕ ಪ್ರಶಸ್ತಿ ಮತ್ತೆ ಹಿರಿಯರ ನಾಗರಿಕರ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ 1 ಸಂಸ್ಥೆಗೆ ಇನಾಮ್ ಸೇರಿ ಒಟ್ಟಾರೆ 7 ಇನಾಮನ್ನು ನೀಡಲಾದೆ. ಇದರಿಂದ ಬ್ಯಾರೆ ಬ್ಯಾರೆ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಹಿರಿಯ ನಾಗರಿಕರ ಹಂಗೆ ಸ್ವಯಂ ಸೇವಾ ಸಂಸ್ಥೆಗಳಿಗೆ ನೀಡುವ ಇನಾಮಿಗೆ ಅರ್ಹರಿಂದ ಅರ್ಜಿನ ಕರೆದೊಳು. ಅರ್ಜಿ ಸಲ್ಲಿಸಿಕೆ ಆಗಸ್ಟ್ 21 ಆಖೇರಿ ದಿನ ಆಗಟು. ಜಾಸ್ತಿ ಮಾಹಿತಿ ಬೇಕಾದರೆ 0800-272-295-89 ಸಂಪರ್ಕಿಸಕೃತ ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿ ವಿಮಲಾ ಅವು ತಿಳಿಸಿಯೋಳು. ಪುಷ್ಯ ನಕ್ಷತ್ರದ ಮಳೆ ಕಮ್ಮಿ ಆದಂಗೆ ಬಿಟ್ಟು ಜಿಲ್ಲೆಯಲ್ಲಿ ಇಂದು ಒತ್ತಾರೆ 8:30 ಆಖೇರಿ ಆದಂಗೆ ಕಳೆದ 24 ಗಂಟೆ ಸಮಯದಲ್ಲಿ ಸರಾಸರಿ ಮಳೆ 3.69 ಮಿಲಿಮೀಟರ್. ಮಡಿಕೇರಿ ತಾಲೂಕಲ್ಲಿ ಇಂದಿನ ಸರಾಸರಿ ಮಳೆ 6.25 ಮಿಲಿಮೀಟರ್ ಆಗುಟ್ಟು. ವಿರಾಜಪೇಟೆ ತಾಲೂಕಲ್ಲಿ ಇಂದಿನ ಸರಾಸರಿ ಮಳೆ 4.53 ಮಿಲಿಮೀಟರ್. ಸೋಮರಪೇಟೆ ತಾಲೂಕಲ್ಲಿ ಇಂದಿನ ಸರಾಸರಿ ಮಳೆ 0.30 ಮಿಲಿಮೀಟರ್. ಹಾರಂಗಿ ಜಲಾಶಯದ ನೀರಿನ ಮಟ್ಟ 2855.12 ಅಡಿ ಆಗುಟ್ಟು ಗೊತ್ತಾಗುಟ್ಟು. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮಡಿಕೇರಿಯಲ್ಲಿ 2022-23 ಸಾಲಿನ ಶುರುವಿನ ಬಿಎ ಬಿಕಾಂ ಬಿಬಿಎ ತರಗತಿಗೆ ಆನ್ಲೈನ್ ಮೂಲಕ ದಾಖಲಾತಿ ಶುರು ಆಗಿದ್ದು ದಾಖಲಾತಿಗೆ ಕಡೆಯ ದಿನ ಜುಲೈ 30 ಆಗುಟ್ಟು. ಜಾಸ್ತಿ ಮಾಹಿತಿ ಬೇಕಾದರೆ 0800-272-223-91 ಸಂಪರ್ಕಿಸಕ್. 2022-23 ಸಾಲಿನ 30ನೇ ರಾಜ್ಯ ಮಟ್ಟದ ಮುಕ್ತ ಕೆಸರುಗದ್ದೆ ಕ್ರೀಡಾಕೂಟ ಮತ್ತೆ ಆಟೋಟ ಪೈಪೋಟಿಗ ಜುಲೈ 23 ಕಗ್ಗೂಡ್ಲು ಗ್ರಾಮದ ಪಡನೋಳಂಡ ಬೋಪನ್ನ ಕುಶಾಲಪ್ಪ ಅವರ ಗದ್ದೆಯಲ್ಲಿ ನಡೆದದೇತ ಕೊಡಗು ಜಿಲ್ಲಾ ಯುವ ಒಕ್ಕೂಟದ ಅಧ್ಯಕ್ಷ ಪಿಪಿ ಸುಕುಮಾರ್ ಅವು ತಿಳಿಸಿಯೋಳು. ಮಡಿಕೇರಿ ದಸರಾ ಹಂಗೆ ಮಳೆಹಾನಿ ರಸ್ತೆಗಳ ದುರಸ್ತಿಗೆ 5 ಕೋಟಿ ಅನುದಾನ ಬಿಡುಗಡೆ ಮಾಡುವ ಹಂಗೆ ರಾಜ್ಯ ಸರ್ಕಾರಕ್ಕೆ ಶಾಸಕ ಅಪ್ಪಚ್ಚು ರಂಜನ್ ಅವು ಮನವಿ ಮಾಡಿಕೊಂಡೊಳ್ಳು. ಇಲ್ಲಿಗೆ ಸುದ್ದಿ ಜುಂಪೆ ಮುಕ್ತ. ಸುದ್ದಿ ಜುಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಮಾರ್ಕೆಟ್ ಹತ್ತಿರ ಮಹದೇವಪೇಟೆ ಮಡಿಕೇರಿ. ಕೂರ್ಗ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಈಸ್ ಆಫರಿಂಗ್ ಎಂಜಿನಿಯರಿಂಗ್ ಕೋರ್ಸಸ್ ಲೈಕ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮಷೀನ್ ಲರ್ನಿಂಗ್, ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್, ಮೆಕ್ಯಾನಿಕಲ್, ಸಿವಿಲ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡಾಟಾ ಸೈನ್ಸ್ ವಿತ್ ಎಕ್ಸಲೆಂಟ್ ಕ್ಯಾಂಪಸ್ ಪ್ಲೇಸ್ಮೆಂಟ್ ಅಂಡ್ ಸ್ಕಾಲರ್ಶಿಪ್ ಫಾರ್ ಮೆರಿಟೋರಿಯಸ್ ಅಂಡ್ ಸ್ಪೋರ್ಟ್ಸ್ ಅಚೀವರ್ಸ್. ಆನ್ ಕ್ಯಾಂಪಸ್ ಹಾಸ್ಟೆಲ್ ಫೆಸಿಲಿಟೀಸ್. ಜಾಯಿನ್ ಸಿಐಟಿ ಕೂಗ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಪೊನ್ನಂಪೇಟ್ ಕೊಡಗು. ಕಾಲ್ 9631-55457. ಕುಶಾಲನಗರದ ಪ್ಯಾರಾಮೆಡಿಕಲ್ ಕಾಲೇಜಿನಲ್ಲಿ ಇತ್ತೀಚೆಗೆ ಅತ್ಯಂತ ಬೇಡಿಕೆಯಲ್ಲಿರುವ ಡಿಪ್ಲೊಮಾ ಇನ್ ಮೆಡಿಕಲ್ ಲ್ಯಾಬ್ ಟೆಕ್ನಾಲಜಿ ಆಪ್ಟಮಾಲಜಿ ಟೆಕ್ನಾಲಜಿ ಕೋರ್ಸ್ಗಳಿಗೆ ಪ್ರವೇಶಾತಿ ಆರಂಭಗೊಂಡಿದೆ. ವಿದ್ಯಾರ್ಹತೆ ಎಸ್ಎಸ್ಎಲ್ಸಿ ಪಿಯು ಪಿಸಿಎಂಬಿ. ಸಂಪರ್ಕಿಸಿ ವಿದ್ಯಾರ್ಥಿ ಪ್ಯಾರಾಮೆಡಿಕಲ್ ಕಾಲೇಜು, ಆಕ್ಸಿಸ್ ಬ್ಯಾಂಕ್ ಹಿಂಭಾಗ, ಕುಶಾಲನಗರ. ಕಾಲ್ 9480-000-3514.

ಕೋಳಿಪೋನ ಮಡಿಕೇರಿ ದಸರಾ ನಮ್ಮೆನ ಕೈಪಕ್ ಅಂಜು ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡುವನೇಕೆ ಶಾಸಕ ಮಂಡೆಪಂಡ ಅಪ್ಪಚುರಂಜನ್ ಪಿಂಜ ವಿಧಾನ ಪರಿಷತ್ ಸದಸ್ಯಗಳನ್ನು ಮಂಡೆಪಂಡ ಸುಜಾ ಕುಶಾಲಪ್ಪ ಮನವಿ ಮಾಡಿತು. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಐಂಗಳ ಮೈಸೂರದ ಕಂಡಿತು ಮನವಿ ಕಾಗದ ಕೊಡುತ್ತ ಶಾಸಕಂಗ ನೂಟ 25 ಕಾಲಕ್ಕೂ ಅಧ್ಯಯನ ಇತಿಹಾಸವುಳ್ಳ ಮಡಿಕೇರಿ ದಸರಾತನ ಕೈಜ 25 ಕಾಲ ತಿಂಜ ಜನೋತ್ಸವ ಆಯಿತು ಕೈಚನುಂಡು. ಈ ಕಾಲ ಪೊಜ ಅಧ್ಯಯನ ಮಾಡಿ ನೋಡು ಪಾಳಾನ ಜಿಲ್ಲೆಯ ರೋಡ್ನೆಲ್ಲ ಚಾಯಿ ಕೂಟಿತು. ದಸರಾ ನಮ್ಮಿನ ಚಾಯಿ ಉಡ ಕೈಪಕ್ ಅಂಜು ಕೋಟಿ ಅನುದಾನತ್ನ ಬಿಡುಗಡೆ ಮಾಡುವಕ್ಕೆ ಸಂಬಂಧಪಟ್ಟ ಹಿಂಗಕ್ಕೆ ಆದೇಶ ಮಾಡುವನಿಗೆ ಕೇಟಂಡಿತು. ಕೊಡಗು ಮೈಸೂರು ಲೋಕಸಭಾ ಕ್ಷೇತ್ರದ ಸಂಸದಗಳನ್ನ ಪ್ರತಾಪ್ ಸಿಂಹ ಈ ಸಂದರ್ಭ ಹಾಜರಿಂಜಿತು. ಕರ್ನಾಟಕ ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರ ಪಿಂಜ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಹತ್ರ ಆದ ಮೇಲೆ ಆಗಸ್ಟ್ 13 ಲೋಕ ಅದಾಲತ್ ನಡಪ ಅರ್ಹಂಗ ಇದನ್ನು ಪ್ರಯೋಜನ ಪಡೆದವನಕ್ಕೆ ಪ್ರಧಾನ